ಆಕಾಶವಾಣಿ ಮಡಿಕೇರಿ. ರೈತಧ್ವನಿ ಕಿಸಾನ್ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಬೆಳೆಯುವ ಭತ್ತದ ಬಗೆಗಿನ ಮಾಲಿಕೆ ಭತ್ತ ಚಿತ್ತ. ಇದರಲ್ಲಿ ಬರ್ಮಾ ಬ್ಲ್ಯಾಕ್ ತಳಿಯ ಭತ್ತವನ್ನು ಬೆಳೆಯುತ್ತಿರುವ ಹುಲುಸೆ ಗ್ರಾಮದ ಹೆಚ್ಎನ್ ಕಮನಪ್ಪ ಅವರೊಡನೆ ಸಂದರ್ಶನವನ್ನು ಕೇಳಲಿದ್ದೀರಿ. ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು, ತೆನೆ ತೂಗಿಯಾಡುವಾಗ ರೈತ ನಮ್ಮ ತಾಯಿಯಂತೆ, ಅವನಾಸ್ತಿ ನೇಗಿಲು ನಮ್ಮ ಸಾಕೋ ಭೂಮಿ ತಾಯಿ ನನ್ನ ನಿನ್ನ ತಾಯಿಗಳು. ಕೊಡಗಿನಲ್ಲಿ ಭತ್ತದ ಕೃಷಿ ಕುರಿತ ಕಾರ್ಯಕ್ರಮ ಭತ್ತ ಚಿತ್ತ. ಹಸಿರಿನ ಜೊತೆಗೆ ಹಸಿರಿನ ಒಳಗೆ ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀ ವರುಣ. ರೈತ ಬಂಧವರೇ, ಕೊಡಗಿನಲ್ಲಿ ನಮ್ಮ ರೈತರು ಹತ್ತಾರು ರೀತಿಯ ಭತ್ತದ ತಳಿಗಳನ್ನ ಸಾಗುವಳಿ ಮಾಡ್ತಿದ್ದಾರೆ. ಇವತ್ತು ನಮ್ಮ ಜೊತೆಗೆ ಮಾತನಾಡ್ತಿದ್ದಾರೆ ಕುಶಾಲನಗರ ಹತ್ತಿರ ಇರುವ ಹುಲ್ಸೆಯ ಹೆಚ್ಎನ್ ಕಪನಪ್ಪ ಅವರು. ಕಪನಪ್ಪ ಅವರು ಬರ್ಮಾ ಬ್ಲ್ಯಾಕ್ ಈ ಒಂದು ಭತ್ತದ ತಳಿಯನ್ನ ಬೆಳ್ಕೊಂತ ಬಂದಿದ್ದಾರೆ. ಇದರ ವಿಶೇಷತೆಯನ್ನು, ಬಳಕೆ ಹೇಗಾಗ್ತಾ ಇದೆ, ಮಾರಾಟ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮಾತನಾಡ್ತಿದ್ದಾರೆ. ಕಪನಪ್ಪನವರೇ, ಪ್ರಸ್ತಾಪ ಮಾಡಿ, ಮೊದಲೇದಾಗಿ ತಾವು ಓದಿದ್ದು ಮತ್ತೆ ತಾವು ಎಷ್ಟು ಎಕರೆಯಲ್ಲಿ ಕೃಷಿ ಮಾಡ್ತಿದ್ರಿ, ಏನೇನ್ ಬೆಳೀತಿದ್ರಿ, ಇದನ್ನೆಲ್ಲ ಹಂಚ್ಕೊಳ್ಳಿ. ನಮಸ್ಕಾರ. ನಾನು ಸುಮಾರು 22 ವರ್ಷಗಳಿಂದ ಕೃಷಿ ಮಾಡ್ತಾ ಇದ್ದೀನಿ. ನಮಗೆ ಒಂದು 15 ಎಕರೆ ಜಮೀನಿದೆ. ಆ ಜಮೀನಿನಲ್ಲಿ ಸುಮಾರು 14-15 ವೆರೈಟಿ ಕ್ರಾಪ್ಗಳು ಇರ್ತದೆ. ಪ್ರತಿ ವಾರ್ಷಿಕ ಬೇಸಿಗೆದಿರ್ಬೋದು ಅಥವಾ ಮುಂಗಾರದಿರ್ಬೋದು, ಅದರಲ್ಲಿ ವಾರ್ಷಿಕ ಬೆಳೆಗಳು, ಬಹುವಾರ್ಷಿಕ ಬೆಳೆಗಳು ಮತ್ತೆ ಅರ್ಧವಾರ್ಷಿಕ, 3 ತಿಂಗಳಿಗೆ ಬರುವಂತದ್ದು ತರಕಾರಿ ಬೆಳೆಗಳು, ಹೀಗೆ ಅದರ ಜೊತೆಗೆ ಹೈನುಗಾರಿಕೆ, ಅದರಲ್ಲೂ ಕೂಡ ಸಾವಯವ ಕೃಷಿನ ಅಳವಡಿಸಿಕೊಂಡು ಯಶಸ್ಸನ್ನ ಕಂಡುಕೊಂಡಿದ್ದೀನಿ. ಜೊತೆಗೆ ಭತ್ತದ ತಳಿ ಇರ್ಬೋದು, ಶುಂಠಿ, ಮೆಕ್ಕೆಜೋಳ, ಕೆಸವಿನ ಗೆಡ್ಡೆ, ಮರಗೆಣಸು, ಹೀಗೆ ನಮ್ಮ ವಾತಾವರಣಕ್ಕೆ ಹೊಂದಿಕೊಳ್ಳುವಂತ ಎಲ್ಲಾ ತಳಿ ಬೆಳೆಗಳನ್ನ ಬೆಳೀತಿದ್ದೀವಿ ಸರ್. ನೋಡಿ, ಹತ್ತಾರು ರೀತಿಯ ಬೆಳೆಗಳನ್ನ ಬೆಳ್ಕೊಳ್ಳೋದ್ರಿಂದ ಒಂದ್ ಕೈ ಕೊಟ್ರೆ ಇನ್ನೊಂದು ಉಳಿತತೆ, ಅಥವಾ ಏನಾದ್ರೂ ವ್ಯತ್ಯಾಸ ಆದ್ರೆ ಒಂದ್ರಿಂದ ಅಲ್ಲದಲ್ಲನೆ ಇನ್ನೊಂದ್ರಿಂದ ಉಪಯೋಗ ಆದಾಗುತ್ತೆ. ಹೌದು ಸರ್, ಖಂಡಿತವಾಗಿ. ಒಂದೇ ಬೆಳೆ ಮಾಡೋದ್ರಿಂದ ಏನಾದ್ರೂ ಒಂದು ಬೆಲೆ ಕುಸಿತ ಆದ್ರೂ ನಮ್ಗೆ ತುಂಬಾ ನಷ್ಟ ಆಗುತ್ತೆ ಸರ್. ಈಗ ಒಂದು 10-12 ಕ್ರಾಪ್ ಇರೋದ್ರಿಂದ ಒಂದು ಬೆಳೆನಲ್ಲಿ ಲಾಸ್ ಆದ್ರೂ ಅಥವಾ ರೇಟ್ ಏನಾದ್ರೂ ಡೌನ್ ಆದ್ರೂ ಕೂಡ ಇನ್ನೊಂದು ಬೆಳೆನಲ್ಲಿ ಹೆಚ್ಚುವರಿಯಾಗಿ ಸಿಗುತ್ತೆ, ಅಲ್ಲಿದ ಬ್ಯಾಲೆನ್ಸ್ ಆಗುತ್ತೆ. ಹಾಗಾಗ್ಬಿಟ್ಟು ನಾವು ಈಗ ಬಹು ಬೆಳೆಗಳನ್ನ ಬೆಳೆಯೋದ್ರಿಂದ ಸಕ್ಸಸ್ ನ ಕಾಣ್ಕೋಬಹುದು ಸರ್. ನಿಮ್ಮ ತಂದೆಯವರು ನಂಜಪ್ಪನವರು ಮತ್ತೆ ಅಮ್ಮ ಕೆಂಪಾಮಣಿಯವರು ಆಸಕ್ತಿಯಿಂದ ಈಗಲೂ ಕಾಯಕ ಮಾಡ್ತಿರೋದನ್ನ ನಾವು ನೋಡಿದ್ವಿ. ಜೊತೆಗೆ ನೀವು ಕ್ರಿಯಾಶೀಲತೆಯಿಂದ ಕೆಲಸ ಮಾಡ್ಕೊಂಡು ಹೋಗ್ತದ್ರಿ. ನಿಮ್ಮ ಸಹೋದರರಾದ ಶಿವನಂಜಪ್ಪ ಸಹ ಕೈ ಜೋಡಿಸಿದ್ದಾರೆ. ಮಣ್ಣು ಹೇಗಿದೆ ಇಲ್ಲಿ? ಮಣ್ಣು ಬಂದು 2-3 ವೆರೈಟಿ ಮಣ್ಣಿದೆ ಸರ್. ಒಂದು ಎರೆಮಣ್ಣು ಜಾಗನು ಇದೆ, ಮರಳು ಮಿಶ್ರಿತ ಕಪ್ಪು ಮಣ್ಣಿದೆ, ಇನ್ನೊಂದು ಕೆಂಪು ಮಣ್ಣಿದೆ, ಹೀಗೆ 3-4 ವೆರೈಟಿ ಮಣ್ಣಿದೆ. ಒಳ್ಳೆ ಗುಣಮಟ್ಟದ ಮಣ್ಣೆ ಸರ್. ಹಾಗಾಗಿ ನಮ್ಗೇನಾಗ್ತದೆ ಅಂದ್ರೆ ಮಣ್ಣಿನ ಗುಣಮಟ್ಟನ ಕಾಪಾಡ್ಕೊಂತೀವಿ, ಅಂದ್ರೆ ಫಲವತ್ತತೆನ ಕಾಪಾಡ್ಕೊಂತೀವಿ, ಅಷ್ಟು ಬೆಳೆನ ನಾವು ಸಮೃದ್ಧಿಯಾಗಿ ತೆಗಿಬಹುದು ಅನ್ನೋದು ನನ್ನ ಭಾವನೆ. ಈ ವರ್ಷದ ಮಳೆ ಹೇಗನ್ಸುತ್ತೆ? ಈ ವರ್ಷದ ಮಳೆ ತುಂಬಾ ಅಧಿಕವಾಗಿದೆ ಸರ್. ಅಧಿಕವಾಗಿದೆ ಅನ್ನೋದಕ್ಕಿಂತ ನಮ್ಮ ಸ್ಟಾರ್ಟಿಂಗು ಸಾಕಾಗಿತ್ತು, ಆದ್ರೆ ಈ ಅಕ್ಟೋಬರ್ ನವೆಂಬರ್ ತಿಂಗಳಿನಲ್ಲಿ ಬೀಳ್ತಾ ಇರುವಂತ ಮಳೆ ನಮ್ಗೆ ರೈತರ ಸಂಕಷ್ಟನ ಜಾಸ್ತಿನೇ ಮಾಡಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಮೆಕ್ಕೆಜೋಳ ಮತ್ತೆ ಕೆಸವಿನ ಗಡ್ಡೆ, ಶುಂಠಿ ಇವೆಲ್ಲ ಕಟಾವು ಸಮಯ. ಈ ಮೆಕ್ಕೆಜೋಳ ಏನಂದ್ರೆ ಅದು ಸ್ವಲ್ಪ ಮಳೆ ಬಿದ್ರೂ ಅದು ಸಂಪೂರ್ಣ ಹಾನಿಯಾಗಿ ಹೋಗುತ್ತೆ. ಇದೇ ರೈತ ಕುಲಕ್ಕೇನೆ ಸಂಕಷ್ಟ ತಂದು ಒಡ್ಡೈತೆ ಈ ಮಳೆ. ಅಕ್ಟೋಬರ್ ಮತ್ತೆ ನವೆಂಬರ್ ತಿಂಗಳಲ್ಲಿ ಬಂದಿರುವಂತಹ ಮಳೆ ಯಾರೊಬ್ಬರಿಗೂ, ಈ ಮೆಕ್ಕೆಜೋಳ ಬೆಳೆಗಾರರಿರ್ಬೋದು ಅಥವಾ ಕೆಸುವಿನ ಗಿಡ್ಡೆ ಬೆಳೆಗಾರರಿರ್ಬೋದು, ಭತ್ತದ ಬೆಳೆಗಾರರಿರ್ಬೋದು, ರಾಗಿ, ಇವಕ್ಕೆಲ್ಲವಕ್ಕೂ ಹಾನಿ, ತುಂಬಾ ದೊಡ್ಡ ಮಟ್ಟದಲ್ಲಿ ಹಾನಿ ಆಗ್ತಾ ಇದೆ. ಇದು ತುಂಬಾ ನಷ್ಟ ಸರ್. ಈಗ ಏನು ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ, ಫಸಲು ಬಂತು, ಆದರೆ ಅದನ್ನ ಕೈಗೆ ತಗೊಳಕ್ಕೆ ಆಗಿಲ್ಲ. ಒಂದು 50%ಗಿಂತ ಹೆಚ್ಚಾಗಿ ಲಾಸ್ ಆಗಿದೆ ಸರ್. ಈಗ ಪ್ರತಿ ರೈತನಿಗೂ ಕೂಡ, ನನ್ನೊಬ್ಬನ ಸಮಸ್ಯೆ ಅಲ್ಲ, ಎಲ್ಲರ ಸಮಸ್ಯೆ ಕೂಡ, ಒಂದು 50%ಗಿಂತ ಹೆಚ್ಚಿನದಾಗಿ ಲಾಸ್ ಆಗಿದೆ. ಹೀಗೆ ಕಂಟಿನ್ಯೂ ಆದರೆ ಇದಿನ್ನೂ ಹೆಚ್ಚಿನ ಮಟ್ಟಕ್ಕೆ ನಷ್ಟ ಆಗೋದಂತೂ ಖಚಿತ ಸರ್. ಭತ್ತದ ಗದ್ದೆಗೆ ಮತ್ತೆ ಜಮೀನಿಗೆ ನೀರು ನುಗ್ಗೋದಿದೆ ಅತಿಯಾಗಿ ಮಳೆ ಬಂದಾಗ. ಎಲ್ಲಿಂದ ನೀರು ಬರುತ್ತೆ, ಮತ್ತೆ ನೀರು ಆತರ ನಿಂತಾಗ ಆಗುವ ಅನುಕೂಲ ಅನಾನುಕೂಲಗಳ ಬಗ್ಗೆ ವಿಶ್ಲೇಷಣೆ ಮಾಡಿ ಏನಾಗ್ತದೆ ಅಂದ್ರೆ ಸರ್, ಈಗ ನಾವು ಮಾಡುವಂತದ್ದು ದೇಸಿ ತಳಿಗಳು. ದೇಸಿ ತಳಿಗಳು ಯಾವ ರೀತಿ ಇರುತ್ತೆ ಅಂದ್ರೆ, ಈಗ ರಾಜಮುಡಿ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ರಾಜಮುಡಿ ಬರ್ಮಾ ಬ್ಲಾಕ್, ಬರ್ಮಾ ಬ್ಲಾಕ್ ನೀರು ಸ್ವಲ್ಪ ಏನು ಅದರದ್ದು ದಂಟುಗಳು ಸ್ವಲ್ಪ ದಪ್ಪ ಇರೋದ್ರಿಂದ ಸ್ವಲ್ಪ ತಡ್ಕೊಳ್ಳುತ್ತೆ. ಆದ್ರೆ ರಾಜಮುಡಿ ಏನಾಗುತ್ತೆ ಅಂದ್ರೆ, ಸ್ವಲ್ಪ ಮಳೆ ಆಗಿ ಅದು ಕಾಯಿ ಕಟ್ಟಿ ವೆಯ್ಟ್ ಬಂದಿರುತ್ತೆ ಆಲ್ರೆಡಿ. ಆ ಕ್ರಾಪ್ ಬಂದು ಈ ಸೀಸನ್ ನವೆಂಬರ್ ಎಂಡಿಗೆಲ್ಲ ಕ್ರಾಪ್ ಬಂದಿರುತ್ತೆ, ಡಿಸೆಂಬರ್ಗೆಲ್ಲ ಕಟಾವ್ ಆಗುವಂತ ಸಂದರ್ಭ. ಆ ವೆಯ್ಟ್ಗೆ ಮೇಲಿಂದ ಮಳೆ ಮೇಲೆ ಗೊನೆ ಮೇಲೆ ಬಿದ್ದರೆ ವೆಯ್ಟ್ ಜಾಸ್ತಿ ಆಗುತ್ತೆ, ಜೊತೆಗೆ ಗಾಳಿ ಬೀಳ್ತಂತ ಅಂದ್ರೆ ಸಂಪೂರ್ಣವಾಗಿ ನೆಲ ಕಚ್ಚುತ್ತೆ. ಹಾಗೆ ಮಳೆ ಏನಾಗುತ್ತೆ, ನಾವು ತಗ್ಗು ಪ್ರದೇಶಗಳಲ್ಲೇ ಹೆಚ್ಚಿನದಾಗಿ ಗದ್ದೆ ಮಾಡುವಂಥದ್ದು, ಹಾರಂಗಿ ನೀರು ಇರುತ್ತೆ, ಅದ್ರ ಜೊತೆಗೆ ಈ ಮಳೆ ನೀರು ಕೂಡ ಬಂದಾಗ ಏಕಾಏಕಿ ನೀರು ನುಗ್ಗುತ್ತೆ. ಹಾಗಾಗಿ ಮನೆ ಕಟ್ಟಿರುವಂತ ಸಂದರ್ಭದಲ್ಲಿ ನಮ್ಗೆ ಬೆಳೆ ಬಿದ್ದು ಹೋಯ್ತು ಅಂದ್ರೆ ತುಂಬಾ ನಷ್ಟ ಆಗುತ್ತೆ ಸರ್. ಇದು ಭತ್ತಕ್ಕೆ ಈ ರೀತಿಯಲ್ಲಿ ನೀರು ಬರೋದ್ರಿಂದ ತುಂಬಾ ಹಾನಿಯಾಗೋದು ಸಾಧ್ಯತೆ ಹೆಚ್ಚು. ಹೋದ ವರ್ಷ ಆಚೆ ವರ್ಷ ನಿಮ್ಮ ಜಮೀನುಗಳಿಗೆ ನೀರು ನುಗ್ಗಿತು, ಎಲ್ಲಿಂದ ನೀರು ಬಂದಿದ್ದು? ಸತತವಾಗಿ ಇದು 4ನೇ ವರ್ಷ ಸರ್. ಈ 3 ವರ್ಷ ಫ್ಲಡ್ ಇಂದನೇ ಸಂಪೂರ್ಣ ಹಾಳಾಗಿದೆ ಕ್ರಾಪ್. ಯಾವ ರೀತಿಯಲ್ಲಿ ಕಾವೇರಿ ನದಿ ಇರ್ಬೋದು, ಹಾರಂಗಿ ನದಿಯಿಂದ ಹೆಚ್ಚಿನದಾಗಿ ನೀರು ಬಂದಂತ ಸಂದರ್ಭದಲ್ಲಿ ಇಡೀ ನಮ್ಮ ಏನ್ ಜಮೀನ್ ಇದೆಯೋ ಹೆಚ್ಚು ಕಡಿಮೆ ಒಂದು 60-70% ನಮ್ಗೆ ಇದೊಂದೇ ಜಾಗದಲ್ಲಿ ಜಮೀನ್ ಜಾಸ್ತಿ ಇರೋದು. ಹಾಗಾಗ್ಬಿಟ್ಟು ನಾವು ಮಾಡದಂತ ಕ್ರಾಪ್ ಸಂಪೂರ್ಣವಾಗಿ ಸರ್, ಏನಂದ್ರೆ ಒಂದು 4-5 ಎಕರೆಯಷ್ಟು ಮೆಕ್ಕೆಜೋಳ ಸಂಪೂರ್ಣವಾಗಿ ಕಟಾವ್ ಬಂದಿದ್ದು. ಇನ್ನೊಂದು 2-3 ದಿವಸದಲ್ಲಿ ಕಟಾವ್ ಮಾಡ್ಬೇಕು ಅನ್ನೋ ಸಂದರ್ಭದಲ್ಲಿ ಎಲ್ಲವೂ ಫ್ಲಡ್ ಬಂದು ಹಾಳಾಗೋಯ್ತು. ಹಾಗೆ ಭತ್ತ ಇರ್ಬೋದು, ಭತ್ತದ ನಾಟಿ ಆದ ಒಂದು 15 ದಿವಸಕ್ಕೆ ಹೀಗ್ ಬಂದು ಗದ್ದೆಗಳು ಮತ್ತೆ ನಾಟಿ ಮಾಡಿದ್ದು ಆಗಿದೆ. 3 ವರ್ಷ ಅಂದ್ರೆ ಈ ವರ್ಷದಲ್ಲಿ ಸ್ವಲ್ಪ ಹಾನಿ ಕಡಿಮೆ ಅಂತ ಹೇಳ್ಬೋದು, ಆದ್ರೆ ಈಗ ಏನು ಅತಿವೃಷ್ಟಿಯಿಂದ ಸ್ವಲ್ಪ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಆದಂತ ಮಳೆಯಿಂದ ಹಾನಿಯಾಗಿದೆಯೇ ಹೊರತು, ನಮ್ಗೆ ಈ ಸೀಸನ್ ಏನು ಜೂನ್ ಜುಲೈ ಆಗಸ್ಟ್ ನಲ್ಲಿ ಆಗ್ತಿದ್ದಂತ ಮಳೆಗೆ ಅದರಲ್ಲಿ ಹಾನಿ ಆಗ್ಲಿಲ್ಲ ಈ ಸಲ, ಅಂತ ಫ್ಲಡ್ ಏನು ಬರಲಿಲ್ಲ. ಆದ್ರೆ ಈ ಸಲ ಹಾನಿಯಾಗಿರೋದು ಅಕ್ಟೋಬರ್ ನವೆಂಬರ್ ತಿಂಗಳದು. ಬಟ್ ಈ 3 ವರ್ಷದ ಹಿಂದೆ ಏನು ನಾವು ಇದ್ ಮಾಡಿದ್ವಿ ಅದರಲ್ಲಿ ತುಂಬಾ ನಷ್ಟ ಅನುಭವಿಸಿದ್ವಿ ಸರ್. ನಾನೊಬ್ಬ ರೈತ ಅಂತ ಅಲ್ಲ, ಕಾವೇರಿ ನದಿ ಬೆಲ್ಟ್ ಏನಿದೆ ಇದು ಸಂಪೂರ್ಣವಾಗಿ ತುಂಬಾ ಹಾನಿಯಾಗಿದೆ ಸರ್. ಭತ್ತವನ್ನ ಎಷ್ಟು ಪ್ರದೇಶದಲ್ಲಿ ಬೆಳ್ಕೊಳ್ತೀರಿ, ಯಾವ್ದಾದ್ರು ತಳಿಗಳನ್ನು ಹಾಕೊಳ್ತೀರಿ? ಭತ್ತ ಒಂದು 3 ಎಕರೆನಲ್ಲಿ ಇದೆ ಸರ್. ಈಗ 3 ಎಕರೆನಲ್ಲಿ ಬರ್ಮಾ ಬ್ಲಾಕ್ ಮಾಡ್ತೀವಿ, ಮತ್ತೆ ರಾಜಮುಡಿ ಮಾಡ್ಕೊಂತೀವಿ. ಅದರಲ್ಲಿ ಬಂದು ಬರ್ಮಾ ಬ್ಲಾಕ್ 2 ವೆರೈಟಿ ಬರುತ್ತೆ ಸರ್, ಒಂದು ಆರೋಮ್ಯಾಟಿಕ್ ಮತ್ತೆ ಇನ್ನೊಂದು ನಾನ್ ಆರೋಮ್ಯಾಟಿಕ್. ಇದನ್ನು ನಾನು 5 ವರ್ಷದಿಂದ ಮಾಡ್ತಾ ಇದ್ದೀನಿ. 5 ವರ್ಷದಿಂದ ನಾನ್ ಆರೋಮ್ಯಾಟಿಕ್ ಮಾಡಿದ್ದೆ, ಆವಾಗ ಸ್ವಲ್ಪ ಹೀಲ್ಡಿಂಗ್ ಕಡಿಮೆ ಆಯಿತು ಅಂತ ಹೇಳಿ ಅದನ್ನು ಕೈಬಿಟ್ಟು ಆರೋಮ್ಯಾಟಿಕ್ ಮಾಡ್ತಾ ಇದ್ದೆ. ಅದರಲ್ಲಿ ಈಗ ಸಕ್ಸಸ್ನ ಕಂಡ್ಕೊಂಡಿದ್ದೀನಿ. ಅದು ಎಕರೆಗೆ ಬಂದು ಒಂದು ಸ್ಟಾರ್ಟಿಂಗ್ ಒಂದು 10-11 ಕ್ವಿಂಟಲ್ವರೆಗೆ ಸಿಗ್ತಾ ಇತ್ತು. ಈಗ ಅದನ್ನು ಅಪ್ ಟು 15ರವರೆಗೆ, ಅಂದರೆ ಅದು ಸಮಯನ ನೋಡಿ ಕೆಲಸ ಮಾಡಿದ್ದೆ, ಆದರೆ ನಮಗೆ 15 ಕ್ವಿಂಟಲ್ವರೆಗೂ ಇಳುವರಿ ತೆಗಿಬೋದು ಸರ್. ಅದು ಒಂದು. ಇನ್ನೊಂದು ರಾಜಮುಡಿ, ಈ ಸರಿ ಎರಡೂ ಇದೆ. ಯಾವುದು ಬರ್ಮಾ ಬ್ಲಾಕ್ನಲ್ಲೇ 2 ವೆರೈಟಿ ಇದೆ, ಪ್ಲಸ್ ರಾಜಮುಡಿ ಒಂದು ದೇಸಿ ತಳಿ. ಅದು ಕೂಡ 1.5 ಎಕರೆಯಷ್ಟು ರಾಜಮುಡಿ ಕೂಡ ಇದೆ ಸರ್. ರಾಜಮುಡಿನೂ ಅಷ್ಟೇ ಉತ್ತಮವಾಗಿ ಇಳುವರಿ ತೆಗಿತಿದ್ವಿ, ಒಂದು 17-18 ಕ್ವಿಂಟಲ್ ಅಷ್ಟು ಪರ್ ಎಕರೆ ಬರ್ತಾ ಇದೆ. ಇದು ತುಂಬಾ ನಮ್ಮ ತಾತನ ಕಾಲದಿಂದನೂ ನಾವು ರಾಜಮುಡಿ ತಳಿನ ಮನೆ ಬಳಕೆಗೆ ಬೆಳ್ಕೊತಾ ಇದೀವಿ. ಬರ್ಮಾ ಬ್ಲಾಕ್ ಬಂದು ಈಗ 5 ವರ್ಷದಿಂದ ಮಾಡ್ತಾ ಇದೀವಿ ಸರ್. ಖಂಡಿತವಾಗೂ ಅದರಲ್ಲಿ ಒಂದು ವಿಶೇಷವಾದ ತಳಿ ಕೊಡಗಿನಲ್ಲಿ ಮೊದಲ ಬಾರಿಗೆ ಅಂತ ನಾನು ಅನ್ಕೊಂತೀನಿ. ನಮ್ಮ ಬೆಲ್ಟ್ನಲ್ಲಿ ಪ್ರಪ್ರಥಮ ಬಾರಿಗೆ ಒಂದು 5 ವರ್ಷದಿಂದ ಮಾಡಿದ್ದೆ ಸರ್. ಅದು ಸಕ್ಸಸ್ ಆಗಿದೆ ಸರ್. ಈಗ ಕ್ರಾಪ್ ಕೂಡ ಚೆನ್ನಾಗಿದೆ. ಈಗ ಒಂದು ಲಾಸ್ಟ್ ಇಯರ್ ಕೂಡ 15-15.5 ಕ್ವಿಂಟಲ್ವರೆಗೆ ಬಂದಿತ್ತು. ಈ ಸಲ ಕೂಡ ತುಂಬಾ ಚೆನ್ನಾಗಿದೆ, ಹಾಗಾಗಿ ಇದು ಲಾಭದಾಯಕ. ಬರ್ಮಾ ಬ್ಲಾಕ್ ಕಾಳುಗಳು ಗಿಡದಲ್ಲೇ ಇದ್ರೂ ಕಪ್ಪಾಗಿ ಕಾಣ್ತವೆ, ಒಳಗಡೆ ಅಕ್ಕಿ ಹೇಗಿರುತ್ತೆ ಸರ್? ಬರ್ಮಾ ಬ್ಲಾಕ್ ನಲ್ಲಿ ಆಗ್ಲೇ ನಾನು 2 ವೆರೈಟಿ ಹೇಳಿದೆ, ಒಂದು ಆರೋಮ್ಯಾಟಿಕ್ ಇನ್ನೊಂದು ನಾನ್ ಆರೋಮ್ಯಾಟಿಕ್. ಆರೋಮ್ಯಾಟಿಕ್ ನಲ್ಲಿ ಬಂದು ಮಾಮೂಲಿ ಭತ್ತ ಏನಿರುತ್ತೋ ಹಾಗೆ ಇರುತ್ತೆ ಭತ್ತ, ಅದರಲ್ಲಿ ಸಿಪ್ಪೆ ತೆಗೆದ್ರೆ ಒಳಗಡೆ ಅಕ್ಕಿ ಕಾಳುಗಳು ಸ್ವಲ್ಪ ಕಪ್ಪು ಬಣ್ಣ ನೀಲಿ ಮಿಕ್ಸ್ ಇರುತ್ತೆ. ಬಟ್ ನಾನ್ ಆರೋಮ್ಯಾಟಿಕ್ ನಲ್ಲಿ ಭತ್ತ ಕೂಡ ಕಪ್ಪುಗೆ ಕಾಣಿಸುತ್ತೆ ಮೇಲೆ, ಹುಲ್ಲಿನಲ್ಲೂ ಕೂಡ ಒಂದು ಲೈನ್ ಇರುತ್ತೆ, ಯಾವುದು ನೀಲಿ ಬಣ್ಣದ ಗೆರೆ ಇರುತ್ತೆ ಹುಲ್ಲಿನ ಮೇಲೆ. ಹಾಗೆ ಭತ್ತನ, ಕಪ್ಪು ಭತ್ತನ ಓಪನ್ ಮಾಡಿದ್ರೆ ಒಳಗಡೆ ಕೂಡ ಪೂರ್ತಿ ಕಪ್ಪಾಗಿರ್ತದೆ. ಈ ಆರೋಮ್ಯಾಟಿಕ್ಕು ನಾನ್ ಆರೋಮ್ಯಾಟಿಕ್ಕು ಅಕ್ಕಿನಲ್ಲಿ ವೇರಿಯೇಷನ್ ಡಿಫ್ರೆನ್ಸ್ ಕಾಣಿಸುತ್ತೆ, ತುಂಬಾ ಸ್ಪಷ್ಟವಾಗಿ ಕಾಣಿಸುತ್ತೆ. ನಾನ್ ಆರೋಮ್ಯಾಟಿಕ್ನಲ್ಲಿ ಸಂಪೂರ್ಣವಾಗಿ ಕಪ್ಪಾಗಿರ್ತದೆ, ಆರೋಮ್ಯಾಟಿಕ್ನಲ್ಲಿ ಸ್ವಲ್ಪ ಏನು ನೀಲಿ ಮಿಶ್ರಿತ ಕೆಂಪು ಬಣ್ಣ ಅಕ್ಕಿ ಇರ್ತದೆ ಆರೋಮ್ಯಾಟಿಕ್ನಲ್ಲಿ. ಹೇಳ್ತಾ ಇದ್ರಿ ಬಿತ್ತನೆ ಮಾಡೋದು ಅಥವಾ ಸಸಿ ಹಾಕೋದು ಮತ್ತಿನ್ನು ಬೇರೆ ವಿಚಾರಗಳಲ್ಲಿ ಸ್ವಲ್ಪ ಮಾರ್ಪಾಡು ಮಾಡಿಕೊಂಡ್ರೆ ಇಳುವರಿ ಹೆಚ್ಚಿಗೆ ಸಿಗುತ್ತೆ, 15 ಕ್ವಿಂಟಲ್ ಮೇಲೆ ಎಕರೆಗೆ ಇಳುವರಿ ಸಿಗುತ್ತೆ ಅಂತ ಅನ್ಕೊಂಡು, ಏನು ನೀವು ಸುಧಾರಣೆ ಮಾಡ್ಕೊಂಡಿದ್ರಿ ಅಥವಾ ಮಾರ್ಪಾಡು ಮಾಡ್ಕೊಂಡಿದ್ರಿ ಈ ಇಳುವರಿ ಹೆಚ್ಚಿಗೆ ಪಡ್ಕೊಳ್ಳಿಕ್ಕೆ? ಅದೇ ಹೇಗೆ ಅಂತ ಹೇಳಿದ್ರೆ, ಸರಿಗೆ ನಾವು ಸೀಸನ್ ನೋಡ್ತೀವಿ. ಸೀಸನ್ ಈಗ ಜೂನ್ ತಿಂಗಳಲ್ಲಿ ನಾವು ಮುಂಚೆ ಎಲ್ಲ ಮಾಡ್ತಿದ್ವಿ ಸರ್, ಜೂನ್ 10 ಅಥವಾ 12 ಸಸಿ ಮಾಡಿ ರೆಡಿ ಮಾಡಿ ಅದಕ್ಕೆ ಬಿತ್ತನೆ ಬೀಜ ಹಾಕಿ ರೆಡಿ ಮಾಡ್ಕೊಂತಿದ್ವಿ. ಬಟ್ ಈಗ ಏನಾಗಿದೆ ಅಂದ್ರೆ, ಅದು ಈಗ ನಮ್ಗೆ ನೀರು ಲೇಟ್ ಆಗೋದ್ರಿಂದ, ಹರಂಗಿಯಿಂದ ನೀರು ಬಿಡೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಜುಲೈ ತಿಂಗಳಿಗೆಲ್ಲ ಹೋಗಿದ್ವಿ. ಬಟ್ ಈಗ ನಾವು ಮತ್ತೆ ವಾಪಸ್ ಹೋಗಿದ್ವಿ, ಈಗ ಅದ್ರ ಮೇಲೆ ಡಿಪೆಂಡ್ ಆಗೇ ಇಲ್ಲ ನಾವು. ಈಗ ಏನ್ ಮಾಡ್ತಿದ್ವಿ, ಜೂನ್ 15 ಮತ್ತೆ ನಾವು ಸಸಿ ಮಡಿನ ರೆಡಿ ಮಾಡಿ ಅದಕ್ಕೆ ಏನ್ ಬೇಕು ಅದನ್ನ ಆ ಟೈಮಿಗೆ ಮಾಡಿ ಮತ್ತೆ ಆ ಪೈರುಗಳು 28 ಅಥವಾ 30 ಒಳಗಡೆನೆ ನಾಟಿ ಮಾಡೋದ್ರಿಂದ ಈಲ್ಡಿಂಗ್ ತೆಗಿಬಹುದು. ಒಂದು ಸೆಕೆಂಡ್ ಒನ್ ಏನಂದ್ರೆ, ಲೇಟ್ ಈಗ ನಾವು ಬಿತ್ತನೆ ಬೀಜ ಹಾಕೋದು ಲೇಟ್ ಆದ್ರೆ ನಮ್ಗೆ ಮಂಜು ಬೀಳೋ ಸಮಯ ಸರ್ ಅಕ್ಟೋಬರ್ ತಿಂಗಳಲ್ಲಿ, ಆ ಟೈಮ್ಗೆ ಹೊಡೆ ಬರುವಂತ ಸಂದರ್ಭ, ಆ ಟೈಮ್ನಲ್ಲಿ ನಾವು ಮಾಡಿದ್ರೆ ನಮಗೆ ಸಕ್ಸಸ್ ಅಲ್ಲ. ಬಟ್ ಈಗ ನಮ್ಮ ರೆಡಿ ಇದೆ, ಇನ್ನೊಂದು 15 ಕಟಾವ್ ಬಂದ್ಬಿಡುತ್ತೆ. ಹಾಗಾಗ್ಬಿಟ್ಟು ಅದು ಲಾಂಗ್ ಟರ್ಮ್ ಕ್ರಾಪೆ. ಯಾವುದು ಇದು ಬರ್ಮಾ ಬ್ಲಾಕ್ ಸೇಮ್ ರಾಜಮುಡಿ ಏನ್ ಬರುತ್ತೋ ಅಷ್ಟೇ ದಿವಸಕ್ಕೆ ಇದು ಬರುತ್ತೆ. ಹಾಗಾಗಿ 100 to 175 ಬೆಳೆನೆ ಆಗಿರೋದ್ರಿಂದ ಇದನ್ನ ಜೂನ್ 15 ಒಳಗಡೆನೆ ನಾವು ಸಸಿ ಮಡಿಗೆ ಸ್ವಲ್ಪ ಅಪ್ಲೈ ಮಾಡಿ ಅದರಿಂದ ಒಂದು 28-30 ಒಳಗೆ ನಾವು ನಾಟಿ ಮಾಡ್ತಂತಂದ್ರೆ ಖಂಡಿತವಾಗೂ ನಮಗೆ ಒಳ್ಳೆ ಇಳುವರಿ ಇದೆ. ಅದನ್ನ ನಾನು ಪ್ರಯೋಗ ಮಾಡಿ ನೋಡಿದ್ದೀನಿ, ಅದರಲ್ಲಿ ಸಕ್ಸಸ್ ಕೂಡ ಆಗಿದೆ ಸರ್. ತಡ ಮಾಡಿದಷ್ಟು ನೀವು ನಾಟಿ ಮಾಡೋ ಒಂದು ಕೆಲಸ ಇಳುವರಿ ಕಮ್ಮಿ ಆಗ್ತದೆ ಅಂತ ಹೇಳ್ತೀರಾ? ಖಂಡಿತವಾಗಿ ಸರ್, ಖಂಡಿತವಾಗಿ. ಮತ್ತೆ ಬಲಿತ್ ಪೈರು ತುಂಬಾ ಏನು 1-1.5 ನಂತರ ನಾಟಿ ಮಾಡಿದಂತ ಪೈರ್ನಲ್ಲಿ ಇಳುವರಿ ಬರೋದಿಲ್ಲ. ಅದೇನಂದ್ರೆ ಏಜ್ ಆಗ್ಬಿಡುತ್ತೆ ಗಿಡಗಳೇ. ಹಾಗಾಗಿ ನಾವು ಸಸಿನ ಸಾಧ್ಯ ಆದಷ್ಟು 28-30 ನಾಟಿ ಮಾಡಿದ್ರೆ ಖಂಡಿತವಾಗೂ ಸಕ್ಸಸ್ ಸರ್. ಬರ್ಮಾ ಬ್ಲಾಕ್ ಈ ಒಂದು ಭತ್ತದ ತಳಿಗೆ ನೀವು ಹಾಕುವ ರಾಸಾಯನಿಕ ಗೊಬ್ಬರಗಳೇನು, ಸಗಣಿ ಗೊಬ್ಬರ ಏನು, ಏನೇನು ಪೋಷಣೆ ಮಾಡ್ತೀರಿ ಹೇಳಿ. ಇಲ್ಲ ಸರ್, ನಾವು ಬರ್ಮಾ ಬ್ಲಾಕ್ ಮತ್ತೆ ರಾಜಮುಡಿ ಎರಡೂ ಕೂಡ ಸಾವಯವದಲ್ಲೇ ಮಾಡೋದ್ರಿಂದ ಇದಕ್ಕೆ ನಾವು ಯಾವುದೇ ಕೆಮಿಕಲ್ ಕೂಡ ಬಳಸಲ್ಲ ಸರ್. ಇದರಲ್ಲಿ ಏನಂತ ಅಂದ್ರೆ, ಬರ್ಮಾ ಬ್ಲಾಕ್ ವಿಶೇಷವಾಗಿ ಆರ್ಗ್ಯಾನಿಕ್ ಶಾಪ್ಗಳಿಗೇನೆ ಮಾರಾಟ ಮಾಡೋದು ಬೇಕಾಗಿರೋದ್ರಿಂದ ನಾವು ಇದಕ್ಕೆ ಕೆಮಿಕಲ್ನ ಬಳಸೋಹಾಗಿಲ್ಲ. ಹಾಗಾಗಿ ನಾನೊಬ್ಬ ಸಾವಯವ ಕೃಷಿಕ ಆಗಿರೋದ್ರಿಂದ ನಾನು ಯಾವುದೇ ಕೆಮಿಕಲ್ಗಳನ್ನ ಈ ಭತ್ತದ ಗದ್ದೆ ಮತ್ತೆ ಇತರೆ ಭತ್ತದ ಬೆಳೆಗಳಿಗೆ ಸಂಪೂರ್ಣವಾಗಿ ನಾವು ಏನು ಹಾಕಲ್ಲ. ಇದರಲ್ಲಿ ನಾವು ಏನಂದ್ರೆ, ಬೇಸಿಗೆನಲ್ಲಿ ಚೆಂಡು ಹೂ ಮಾಡಿರ್ತೀವಿ. ಡಿಸೆಂಬರ್ ಭತ್ತ ಕಟಾವ್ ಆದ ನಂತರ ಸೆಣಬಿನ ಬೀಜ ಹಾಕುವಂಥದ್ದು, ಆ ಸೆಣಬನ್ನ ಮಣ್ಣಿಗೆ ಸೇರಿಸಿ ಮತ್ತೆ ಆ ಟೈಮಿಗೆ ಅದು 45 ಸೆಣಬು ಬರೋ ಹೊತ್ತಿಗೆ ನಾವು ಚೆಂಡು ಹೂ ಬೀಜಗಳನ್ನ ರೆಡಿ ಮಾಡಿ ಸಸಿಗಳನ್ನ ಎಳಿಸ್ಕೊಂಡಿರ್ತೀವಿ. ಅದಾದ ನಂತರ ಇದು ಏನು ಸೆಣಬಿನ ಗಿಡಗಳನ್ನ ಎಲ್ಲ ಮಲ್ಚಿಂಗ್ ಮಾಡಿ ಭೂಮಿಗೆ, ಆನಂತರ ಮಾರ್ಚ್ ತಿಂಗಳ ಹೊತ್ತಿಗೆ ಚೆಂಡು ಹೂ ಗಿಡಗಳನ್ನ ನೆಟ್ಟು ಅದರಲ್ಲಿ ಒಂದು ಕ್ರಾಪ್ ಜೂನ್ ಹೊತ್ತಿಗೆ ನಾವು ಕ್ರಾಪ್ನ ಕಟಾವ್ ಮಾಡಿ ಕಂಪ್ಲೀಟ್ ಮಾಡ್ತೀವಿ. ಆನಂತರ ಅದರಲ್ಲೇ ಬೇಕಾದಷ್ಟು ಗೊಬ್ಬರ ಬಂದಿರೋದ್ರಿಂದ ನಮ್ಗೆ ಅದರ ಅಗತ್ಯ ಇರೋದಿಲ್ಲ. ಅದ್ರ ಜೊತೆ ಜೀವಾಮೃತ ಮಾಡ್ತೀವಿ, ಜೊತೆ ಜೀವಸಾರ ಇರ್ತದೆ, ಹಾಗೆ ಎರೆಗೊಬ್ಬರಗಳು ಇರ್ತವೆ. ಹಾಗಾಗಿ ನಾವು ಇಂಥ ಗೊಬ್ಬರಗಳನ್ನ ಬಳಕೆ ಮಾಡ್ಕೊಂಡು ಮಾಡ್ತೀವಿ ಹೊರತು ನಮ್ಗೇನು ಇದು ಕೆಮಿಕಲ್ ಆಗಲಿ ಅಥವಾ ಇದಾಗಲಿ ಏನು ಅಗತ್ಯ ಇಲ್ಲ. ಅದ್ರ ಜೊತೆಗೆ ಕೀಟಬಾಧೆ ಸಂಪೂರ್ಣವಾಗಿ ಇಲ್ಲ, 100% ಕೀಟಬಾಧೆಗಳು ಇಲ್ಲ ಸರ್. ರೋಗ ಬಾಧೆಗಳು ಕೂಡ ಇಲ್ಲ. ನನ್ನ ಜೀವನದಲ್ಲಿ ಇಷ್ಟು ವರ್ಷಗಳಲ್ಲಿ ಇವೆರಡೂ ಕ್ರಾಪ್ನ ನೋಡಿದ್ದೀನಿ, ಇದು 5 ನೋಡಿರುವಂಥದ್ದು. ರಾಜಮುಡಿಗಂತೂ ಈವರೆಗೂ ಯಾವುದೇ ಕೀಟಬಾಧೆ ಆಗಲಿ ರೋಗಬಾಧೆ ಆಗಲಿ ಕಾಣಿಸ್ಕೊಂಡಿಲ್ಲ ನಮ್ಮ ಜಮೀನಿನಲ್ಲಿ. ಹಾಗಾಗಿ ಯಾವುದೇ ರಾಸಾಯನಿಕ ಆಗಲಿ ಕೀಟನಾಶಕ ಆಗಲಿ ನಾವು ಬಳಸಲ್ಲ ಸರ್. ರಾಜಮುಡಿ ಮತ್ತು ಬರ್ಮಾ ರೈಸ್ ಇವೆರಡು ಎತ್ತರ ನೋಡಿದರೆ ಸಮಾನವಾಗಿದ್ದಾವ ಅಥವಾ ಯಾವ್ದಾದ್ರೂ ಹೆಚ್ಚಿಗಿದೆಯಾ? ಬೆಳೆ ಎತ್ತರದಲ್ಲಿ ಎರಡು ಈಕ್ವಲ್ ಇದೆ ಸರ್. ಹೆಚ್ಚು ಕಡಿಮೆ ನಾನ್ ಆರೋಮ್ಯಾಟಿಕ್ ಅಲ್ಲಿ ಬಂದ್ರೆ ರಾಜಮುಡಿಗಿನ್ನ ನಾನ್ ಆರೋಮ್ಯಾಟಿಕ್ ಸ್ವಲ್ಪ ಹೈಟ್ ಆಗಿ ಬೆಳೆಯುತ್ತೆ. ರಾಜಮುಡಿನಲ್ಲಿ ಹುಲ್ಲು ಕಡ್ಡಿ ಸಣ್ಣ ಇರ್ತದೆ, ಬರ್ಮಾ ಬ್ಲಾಕ್ನಲ್ಲಿ ದಪ್ಪ ಇರ್ತದೆ. ನಾನ್ ಆರೋಮ್ಯಾಟಿಕ್ ಸ್ವಲ್ಪ ದನಗಳು ಅಷ್ಟೊಂದು ಇಷ್ಟಪಟ್ಟು ತಿಂದಿದ್ರು ರಾಜಮುಡಿ ಅಷ್ಟೊಂದು ತಿಂತವೆ. ಆದ್ರೆ ನಾನ್ ಆರೋಮ್ಯಾಟಿಕ್ ಹುಲ್ಲು ಬಂದ್ರೆ ತುಂಬಾ ಚೆನ್ನಾಗಿ ತಿಂತವೆ. ಅದು ಯಾವ ರೀತಿನಲ್ಲಿ ಅಂತ ಹೇಳಿದ್ರೆ, ಅಪರೂಪಕ್ಕೆ ಏನೋ ಕೊಟ್ಟಾಗ ತುಂಬಾ ಚೆನ್ನಾಗಿ ಮೇವನ್ನ ತಿಂತವೆ ಸರ್. ಹಾಗಾಗಿ ನಾನ್ ಆರೋಮ್ಯಾಟಿಕ್ ಹುಲ್ಲು ಏನೈತೆ ಅದು ಅದ್ಭುತವಾಗಿ ದನಗಳಿಗೆ ಒಳ್ಳೆ ಮೇವು ಸರ್. ಈ ರಾಜಮುಡಿ ಹುಲ್ಲು ಕೂಡ ತುಂಬಾ ಚೆನ್ನಾಗಿರ್ತದೆ ದನಗಳ ಮೇವಿಗೆ, ಯಾಕೆಂದ್ರೆ ಹುಲ್ಲು ಕಡ್ಡಿ ಸಣ್ಣಾಗಿರ್ತದೆ, ಚೆನ್ನಾಗಿ ತಿಂದು ಸ್ವಲ್ಪ ದನಗಳಿಗೂ ಕೂಡ ಒಳ್ಳೆ ಮೇವು. ಮತ್ತೆ ಅದರಲ್ಲಿ ಯಾವ್ದಾದ್ರೂ ಒಂದು ಮಾರಾಟದಿಂದ ತಕೊಂಡಂತ ಹುಲ್ಲುಗಳಾದ್ರೂ ಅದರಲ್ಲಿ ಲೆಂತ್ ಜಾಸ್ತಿ ಇರ್ತದೆ, ಹಾಗಾಗ್ಬಿಟ್ಟು ಹೆಚ್ಚು ದಿವಸ ಅದನ್ನ ಬಳಕೆ ಮಾಡ್ಕೋಬಹುದು ಅನ್ನೋದು ಒಂದು ಅಭಿಪ್ರಾಯ. ಬರ್ಮಾ ಭತ್ತವನ್ನ ನೀವು ಶುರು ಮಾಡ್ಕೊಂಡ್ರಲ್ಲ, ಎಲ್ಲಿಂದ ಬಿತ್ತನೆಯನ್ನ ತೆಗೆದುಕೊಂಡು ಬಂದ್ರಿ, ಮತ್ತೆ ಈಗಿನ ವರ್ಷಗಳಲ್ಲಿ ನೀವು ನಿಮ್ಮದೇ ಆದ ಬಿತ್ತನೆಯನ್ನ ಉಪಯೋಗಿಸ್ಕೊಳ್ತೀರಾ ಹೇಗೆ? ಈಗ ನಮಗೆ ಮೊದಲನೇದಾಗಿ ಸರ್ ಇದು ಮಣಿಪುರಿಂದ ನಮ್ಮ ಹಾಸನ ಕೊಡಗು ಆರ್ಗ್ಯಾನಿಕ್ ಫೆಡರೇಷನ್ ಇಂದ ತರಿಸ್ಕೊಟ್ಟಂತದ್ದು ಸರ್ ಇದೊಂದು ಬರ್ಮಾ ಬ್ಲಾಕ್ ಸೀಡ್ನ. ನಾನು ಈ ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ಕೂಡ ಹೇಳಿದ್ದೆ, ಭತ್ತ ಬಂದ ನಂತರ ಈಗ ಕೆಲವೊಂದು ಸಂದರ್ಭದಲ್ಲಿ ನಾವು ಇಟ್ಕೊಂತೀವಿ, ಕ್ವಾಲಿಟಿ ಚೆನ್ನಾಗಿದ್ದು ಅದು ಚೆನ್ನಾಗಿ ಮೊಳಕೆ ಬರುತ್ತೆ ಅನ್ನೋದೊಂದು ಕಾನ್ಫಿಡೆನ್ಸ್ ನಮ್ಗಿದ್ರೆ ಅದನ್ನ ಇಟ್ಕೊಂಡು ಅದನ್ನೇ ಬಿತ್ತನೆ ಮಾಡ್ತೀವಿ. ಅಂದ್ರೆ ಹೆಚ್ಚಿನ ಭಾಗ ನಾವು ಬೆಳೆದಂತ ಭತ್ತನೇ ಕ್ವಾಲಿಟಿ ಮೇಂಟೈನ್ ಮಾಡಿಕೊಂಡು ಇಟ್ಟು ಅದನ್ನೇ ಬಳಕೆ ಮಾಡ್ಕೊಂತೀವಿ. ಹಾಗಾಗಿ ಬಿತ್ತನೆ ಬೀಜ ಪ್ರತಿ ಸಲ ತಗೋಬೇಕು ಅನ್ನೋ ಅನಿವಾರ್ಯತೆ ಏನು ಇಲ್ಲ. ಯಾವುದು ಮಳೆಗೆ ಸಿಕ್ಕಿ ಹಾಳಾಗ್ದಲೆ ಇದ್ರೆ ಖಂಡಿತವಾಗೂ ನಾವು ಬೆಳೆದಿರತಕ್ಕಂಥ ಭತ್ತದಲ್ಲೇನೆ ಬಿತ್ತನೆಗೆ ಅಂತ ಹೇಳಿ ಸ್ವಲ್ಪ ಆರಿಸ್ಕೊಂಡಂತ ಜಾಗಗಳಲ್ಲಿ ಆಯ್ಕೆ ಮಾಡಿಕೊಂಡು ಅದನ್ನೇ ಬಳಸ್ಕೊ. ಅಜೋಲವನ್ನ ಭತ್ತದ ಗದ್ದೆಗೆ ಬಳಕೆ ಮಾಡ್ಕೊಳ್ತಾ ಬಂದಿದ್ರಿ, ಇದ್ರ ಬಗ್ಗೆ ನಿಮ್ಮ ಅನುಭವ ಏನು? ಸರ್ ಅಜೋಲಾ ಬಿಡೋದ್ರಿಂದ ತುಂಬಾ ಅನುಕೂಲ ಇದೆ, ಯಾಕೆ ಬೆನಿಫಿಟ್ ಇದೆ, ಅದರ ಜೊತೆಗೆ ಕಳೆ ಕಂಟ್ರೋಲ್ ಆಗುತ್ತೆ ಸರ್. ನಾಟಿ ಮಾಡಿದ ತಕ್ಷಣ ಅಜೋಲಾನ ಬಿಡೋದ್ರಿಂದ ಕಳೆ ಸಂಪೂರ್ಣ ಕಂಟ್ರೋಲ್ ಆಗುತ್ತೆ. ಹಾಗೆ ಅಜೋಲಾ ಕೂಡ ಹೈನುಗಾರಿಕೆನಲ್ಲಿ ತುಂಬಾ ಯೂಸ್ಫುಲ್. ಅದು ಲ್ಯಾಕ್ಟೋಮೀಟರ್ ಅಲ್ಲಿ ಅಂದ್ರೆ ನಾವೇನು ಹಾಲಿನ ಡೈರಿನಲ್ಲಿ ಡಿಗ್ರಿ ಅಂತ ಹೇಳ್ತೀವಿ, ಅದರದ್ದು ಸ್ವಲ್ಪ ಸಮಸ್ಯೆ ಇದ್ದಾಗ ಇದನ್ನ ತುಂಬಾ ಚೆನ್ನಾಗಿ ಬಳಕೆ ಮಾಡ್ಕೋಬಹುದು. ಅದರ ಜೊತೆಗೆ ಫ್ಯಾಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗ್ಬಿಟ್ಟು ಇದು ಮನೆಯಲ್ಲಿ ಅಜೋಲಾ ಇದ್ರೆ ತುಂಬಾ ಒಳ್ಳೇದು. ಅದ್ರ ಕೋಳಿ ಮೇವಾಗಿ ತುಂಬಾ ಜನ ಬಳಸ್ತಾರೆ ಸರ್, ಬಟ್ ನಾವೇನು ಕೋಳಿ ಸಾಕೋ ಇಲ್ಲ. ಹಾಗಾಗಿ ಕೋಳಿ ಸಾಕಿರೋರಿಗೆ ನಾನು ತುಂಬಾ ಸಜೆಸ್ಟ್ ಮಾಡ್ತೀನಿ ಅದನ್ನ, ಅಜೋಲಾನ ಕೊಟ್ರೆ ತುಂಬಾ ಚೆನ್ನಾಗಿ ಕೋಳಿ ಬೆಳವಣಿಗೆನೂ ಆಗುತ್ತೆ ಮತ್ತೆ ತುಂಬಾ ಟೇಸ್ಟ್ ಇರುತ್ತೆ ಅಂತ ಹೇಳ್ತಾರೆ ಅದನ್ನ ಬಳಸಿರುವಂತವ್ರು. ಹಾಗಾಗಿ ಅಜೋಲಾನು ಭತ್ತದ ಗದ್ದೆಗೆ ತುಂಬಾ ಉಪಯುಕ್ತ. ಬರ್ಮಾ ಭತ್ತ ಕಪ್ಪಾಗಿರುತ್ತೆ ಸಾಧಾರಣ ಭತ್ತದಂತೆ, ಎಷ್ಟೋ ಜನ ಬಳಕೆ ಮಾಡ್ಲಿಕ್ಕಿಲ್ಲ, ಏನು ಇದರ ವಿಶೇಷತೆ ಆರೋಗ್ಯದ ಮೇಲೆ ಮತ್ತು ಇದನ್ನ ಹೇಗೆ ಉಪಯೋಗಿಸ್ಕೊಳ್ಬಹುದು? ಸರ್ ಬರ್ಮಾ ಬ್ಲಾಕ್ ಭತ್ತ ಏನಂದ್ರೆ ಮನಸ್ಸಿಂದ ನೋಡ್ಬೇಕು, ಕಣ್ಣಿಂದ ನೋಡಿದಾಗೇನೆ ಅದು ತಿನ್ಬೇಕು ಅನ್ಸಲ್ಲ, ಆದ್ರೆ ಅದನ್ನ ಟೇಸ್ಟ್ ಅನ್ನ ನೋಡಿದ ಮೇಲೆ ಅದನ್ನ ಪದೇ ಪದೇ ತಿನ್ಬೇಕು ಅನ್ನಿಸ್ತಿರುತ್ತೆ. ಹಾಗೆ ಅದರದ್ದು ವಿಶೇಷತೆ ತುಂಬಾ ಇದೆ ಸರ್. ಹಾಗಾಗಿ ಈ ಉತ್ತರ ಭಾರತದಲ್ಲ ಅದು ಇಲ್ಲ ಅಂದ್ರೆ ಕಾರ್ಯಕ್ರಮನೇ ಅಪೂರ್ಣ ಅಂತ. ಈ ಮಣಿಪುರದಲ್ಲಿ ನಮ್ಮ ಮನೆಗೆ ಒಬ್ರು ಯೋಧರು ಬಂದಿದ್ರು ಸರ್, ಆರ್ಮಿ ಸರ್ವಿಸ್ ಮನೆ ಬಂದಿದ್ರು. ಈ ಬರ್ಮಾ ಬ್ಲಾಕ್ ವಿಚಾರ ಮಾತಾಡೋ ಹೊತ್ತಿಗೆ ಅವ್ರು ಕೇಳಿದ್ರು, ಹೌದಾ ಇಲ್ಲಿ ಬರ್ಮಾ ಬ್ಲಾಕ್ ಬೆಳಿತೀರಾ ಅಂತ ಕೇಳಿದ್ರು. ಅವಾಗ ಹೌದು ಅಂತ ಹೇಳಿದ್ವಿ. ಇದೆಲ್ಲ ತುಂಬಾ ಫೇಮಸ್ ಮಣಿಪುರದಲ್ಲಿ ಹೀಗೆ, ಹಾಗೆ ಇದು ಕಾರ್ಯಕ್ರಮಗಳಲ್ಲಿ ನಾವು ಇಲ್ಲ ಅಂದ್ರೆ ಅಲ್ಲಿ ಅಪೂರ್ಣ, ಆ ಕಾರ್ಯಕ್ರಮನೇ ಅಪೂರ್ಣ ಅಂತ ಹೇಳ್ಬಿಟ್ಟು ಅಷ್ಟು ಫೇಮಸ್ ಇದೆ ಇಲ್ಲಿ ಉತ್ತರ ಭಾರತದಲ್ಲಿ. ಆದ್ರೆ ನಮ್ಮ ಏರಿಯಾದಲ್ಲಿ ಅದನ್ನ ಬಣ್ಣಕ್ಕೆ ಹೋಲಿಸಿ ನೋಡಿದ್ರೆ ಅದು ತಿನ್ಲಿಕ್ಕೆ ಅಷ್ಟು ಇಷ್ಟ ಆಗದೆ ಇರ್ಬೋದು, ಆದ್ರೆ ತಿಂದ್ಮೇಲೆ ಅದ್ರ ಟೇಸ್ಟ್ ನೋಡಿದ್ಮೇಲೆ ಅದು ಕಾರ್ಯಕ್ರಮಗಳು ನಾವು ಒಂದ್ಸಲ ಮಾಡಿಸ್ಬೇಕು ಅನ್ನುವಂತ ಒಂದು ಮನಸ್ಸು ಖಂಡಿತವಾಗೂ ಪ್ರತಿಯೊಬ್ಬರಿಗೂ ಬರುತ್ತೆ, ಅಷ್ಟು ಟೇಸ್ಟ್ ಆಗಿರುತ್ತೆ ಸರ್ ಅದು. ನೋಡಿ ಬರ್ಮಾ ಭತ್ತ ಒಂದು ರೀತಿಯಲ್ಲಿ ವಿಶೇಷವಾದ ಬಣ್ಣವನ್ನು ಹೊಂದಿದೆ ಮತ್ತೆ ತುಂಬಾ ಜನ ಬಳಕೆ ಮಾಡಲಿರೋದನ್ನು ನೀವು ಉಪಯೋಗಿಸ್ಕೊಳ್ತಿದ್ರಿ, ಇದನ್ನ ಹೇಗೆ ಅರ್ಥೈಸ್ಕೊಳ್ಬೇಕು ಇದರ ಗುಣವನ್ನ ಯಾವ ದೃಷ್ಟಿಯಲ್ಲಿ? ಈಗ ಕೆಲವೊಂದು ಹೇಳ್ತಾರೆ ಈ ಭತ್ತವನ್ನ ಉಪಯೋಗಿಸ್ಕೊಂಡ್ರೆ ಕಣ್ಣಿಗೊಳ್ಳೆದು, ಸಂಧಿವಾತ ಬರೋದಿಲ್ಲ, ಮತ್ತಿತರ ಏನು ತೊಂದರೆಗಳನ್ನ ನಿವಾರಣೆ ಮಾಡುತ್ತಂತೆ. ಈ ಬರ್ಮಾ ಅಕ್ಕಿಯನ್ನ ಕಪ್ಪು ಅಕ್ಕಿಯನ್ನ ಉಪಯೋಗಿಸ್ಕೊಂಡಾಗ ಆರೋಗ್ಯದ ಮೇಲೆ ಆಗುವ ಪರಿಣಾಮಗಳು ಏನೇನಂತ ಅನ್ಕೊಂಡಿದ್ರಿ, ತಿಳ್ಕೊಂಡಿದ್ರಿ? ಸರ್ ನನಗೆ ಸಿಕ್ಕಿರುವಂತ ಒಂದು ತಿಳುವಳಿಕೆ ಪ್ರಕಾರ ಇದನ್ನ ಶುಗರ್ ಪೇಷಂಟ್ಸ್ ಹೆಚ್ಚಾಗಿ ಬಳಸ್ತಾರೆ, ಹಾಗೆ ಈ ಜಾಯಿಂಟ್ಸ್ ಪೇನ್ ಇರುವಂತವ್ರು ಮತ್ತೆ ಕ್ಯಾನ್ಸರ್ ಪೇಷಂಟ್ಸ್ಗೆ, ಅದರಲ್ಲಿ ಎಸ್ಪೆಷಲಿ ಶುಗರ್ ಪೇಷಂಟ್ಸ್ಗೆ ತುಂಬಾ ಸಜೆಸ್ಟ್ ಮಾಡ್ತಾ ಇದಾರೆ ಸರ್ ಇತ್ತೀಚೆಗೆ ಡಾಕ್ಟರ್ಸ್ ಅಂತ. ನಮಗೆ ಕೆಲವೊಂದು ಕಸ್ಟಮರ್ಸ್ ಅಂದ್ರೆ ಇದನ್ನ ಬರ್ಮಾ ಬ್ಲಾಕ್ ಅಕ್ಕಿನ ಹುಡ್ಕೊಂಬಂದು ಕೇಳಿರುವಂತವ್ರು ಕೆಲವರು ಹೇಳಿದ್ದಾರೆ ಈ ತರ ನಮಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ದಾರೆ, ಹಾಗಾಗಿ ಎಲ್ಲಿ ಸಿಗುತ್ತೆ, ಎಲ್ಲಿ ಕಿಟ್ಟಿದೀವಿ, ಇಲ್ಲ ಅಂದ್ರೆ ನಮ್ಮ ಔಟ್ಲೆಟ್ಗಳಲ್ಲಿ ಸಿಗುತ್ತೆ ಅಂತ ಹೇಳಿ ಅಡ್ರೆಸ್ ಕೂಡ ಕೊಟ್ಟು ಕಳಿಸಿದೀವಿ. ಹಾಗಾಗಿ ಇದನ್ನ ಕೆಲವೊಂದು ಮೆಡಿಸಿನಲ್ ರೈಸ್ ಆಗಿ ಕೂಡ ಬಳಸ್ತಿದ್ದಾರೆ, ಹಾಗಾಗಿ ಇದು ತುಂಬಾ ಉಪಯುಕ್ತ ಮತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದಿರೋದ್ರಿಂದ ಇದನ್ನ ಹೆಚ್ಚಾಗಿ ಬಳಸೋದ್ರಿಂದ ಏನು ತಪ್ಪೇನೂ ಇಲ್ಲ ಸರ್. ಸ್ವಲ್ಪ ಕಾಸ್ಟ್ಲಿ ಇದೆ ಆದ್ರೂ ಅದು ಆರೋಗ್ಯ ದೃಷ್ಟಿಯಿಂದ ತುಂಬಾ ಅನುಕೂಲ ಆಗುತ್ತೆ. ಮಾರಾಟದ ಸಂಗತಿ ಬಹಳ ಮುಖ್ಯವಾದ ವಿಚಾರ, ಪ್ರತಿ ವರ್ಷ ಎಷ್ಟು ಮಾರಾಟ ಆಗುತ್ತೆ, ಇಲ್ಲಿ ಸ್ಥಳೀಯವಾಗಿ ಏನಾದರೂ ಕೊಡ್ತೀರಾ, ನೀವು ಬಳಕೆ ಮಾಡೋದು ಏನು? ಈ ಮಾರಾಟದ ವಿಚಾರಕ್ಕೆ ಬಂದ್ರೆ ಸರ್ ಅದನ್ನ ಅಕ್ಕಿ ಮಾಡಿಸಿ ಮಾರೋದು ಸ್ವಲ್ಪ ಕಷ್ಟ ಆಗುತ್ತೆ, ಯಾಕೆ ಅಂತ ಹೇಳಿದ್ರೆ, ಇದು ರೈಸ್ ಮಿಲ್ಗಳಿಗೆ ತಗೊಂಡು ಹೋದ್ರೆ ಅದು ಮಿನಿಮಮ್ ಒಂದು ಕ್ವಿಂಟಲ್ ಆದ್ರೂ ಅಕ್ಕಿ ಮಾಡಿಸ್ಬೇಕಾಗತ್ತೆ. ನಾವು ಇಲ್ಲಿ ಒಂದು ಕ್ವಿಂಟಲ್ ಅಕ್ಕಿ ಮಾಡಿಸಿದ್ರೆ ಅದನ್ನ ಏಕಕಾಲದಲ್ಲಿ ತಗೊಳ್ಳೋರು ಯಾರು ಇಲ್ಲ. ಅದು ಅಲ್ದೇನೆ ಆರ್ಗ್ಯಾನಿಕಲ್ ಮಾಡೋದ್ರಿಂದ ತುಂಬಾ ಬೇಗ ಹುಳುಗಳು ಹಿಡಿಯುತ್ತೆ. ಹಾಗಾಗಿ ಇವತ್ತು ಮಾಡಿಸಿದ್ರೆ ಅದು ಬಳಕೆ ಆಗ್ಬಿಡ್ಬೇಕು. ಅಂದ್ರೆ ಒಂದು 15-20 ದಿವಸದೊಳಗೆಲ್ಲ ಖಾಲಿ ಆಗೋ ರೀತಿನಲ್ಲಿದ್ರೆ ಅದು ಒಂದು ಕ್ವಿಂಟಲ್ ಮಾಡಿಸಿದ್ರು ಪ್ರಯೋಜನಕ್ಕೆ ಬರುತ್ತೆ. ಇಲ್ಲಾಂದ್ರೆ ಏನಾಗ್ತದೆ ಅಂದ್ರೆ, ಈಗ ನಾವು ಒಂದು ಕ್ವಿಂಟಲ್ ಅಕ್ಕಿ ಮಾಡಿಸಿ ನಾನು ಒಬ್ಬನೇ ಊಟ ಮಾಡ್ತೀನಿ ಅಂತಂದ್ರೆ, ಅಥವಾ ಒಂದಿಬ್ರು ಊಟ ಮಾಡ್ತೀವಿ ಅಂತ ಹೇಳಿದ್ರೆ ಅದು ತಿಂಗಳಾನುಗಟ್ಟಲೆ ಹೋಗ್ಬಿಡುತ್ತೆ, ಅಕ್ಕಿದು ಕ್ವಾಲಿಟಿ ಹಾಳಾಗೋಗುತ್ತೆ. ಅದರಿಂದ ಏನಂದ್ರೆ, ನಾವು ಸಣ್ಣ ಪ್ರಮಾಣದಲ್ಲಿ ಮಾಡಿಸ್ಬೇಕು. ಸಣ್ಣ ಪ್ರಮಾಣದಲ್ಲಿ ಮಾಡಿಸೋದಕ್ಕೆ ಅದಕ್ಕೆ ವ್ಯವಸ್ಥೆ ಇಲ್ದಿರೋ ಕಾರಣ ನಾವು ಅದನ್ನ ಹೆಚ್ಚಾಗಿ ಮಾಡಿಸ್ಲಿಕ್ಕೆ ಹೋಗಲ್ಲ. ಒಂದೆರಡು ಸಾರಿ ಮಾಡಿಸ್ತೀವಿ. ಮಾಡಿಸಿದಾಗ ಹೀಗೆ ನಮ್ಮ ಸ್ನೇಹಿತರು ಪರಿಚಯದವರು ಹೀಗೆ ಬೇಕಾದವ್ರಿಗೆ ಸ್ವಲ್ಪ ಕೊಟ್ಟು ರಿಲೇಷನ್ಸ್ ಹೀಗೆ ಅದರದ್ದು ಟೇಸ್ಟ್ ನೋಡ್ಲಿಕ್ಕೆ ಅದೊಂದು ಏನು ಒಂದು ಪ್ರಮೋಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ, ಒಂದ 16 ಜನರು ಗೊತ್ತಾಗಬೇಕು ಅದರ ಮಹತ್ವ ಏನು ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಕೊಟ್ಟು ಮಾಡ್ತೀವಿ. ಅದು ಬಿಟ್ಟು ನಾವು ವ್ಯಾಪಾರಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ಮಾಡಿಸ್ಬೇಕು ಅಂತಂದ್ರೆ ಅದು ಓನಾಗಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಆಲೋಚನೆ ಖಂಡಿತವಾಗೂ ಇದೆ. ಇದು ಸ್ವಲ್ಪ ಸ್ಟಾಕ್ ಇಟ್ಟು ಹಂತ ಹಂತವಾಗಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲೇ ಅಕ್ಕಿ ಮಾಡಿಸಿ ಕೊಡುವಂಥದ್ದು ಒಂದು ವ್ಯವಸ್ಥೆ ಮಾಡ್ಕೋಬೇಕು ಅನ್ನೋದೊಂದಿದೆ. ಬಟ್ ಅದಕ್ಕಿನ್ನೂ ವ್ಯವಸ್ಥೆ ಇಲ್ದಿರೋ ಕಾರಣ ಸ್ವಲ್ಪ ಮುಂದೂಡಿದ್ವಿ. ಈಗ ಸದ್ಯಕ್ಕೆ ನಾವು ನಮ್ಮ ಫೆಡರೇಷನ್ ಥ್ರೂ ಎಷ್ಟು ಸಾಧ್ಯನೋ ಅಷ್ಟು ಸೇಲ್ ಆಗ್ತಾ ಇದೆ. ನಾವು ನಮ್ಮ ಏರಿಯಾದಲ್ಲಿ ಸುಮಾರು ಒಂದು 10 ಎಕರೆನಲ್ಲಿ ಈ ಸಲ ಬರ್ಮಾ ಬ್ಲಾಕ್ ಇದನ್ನು ಮಾಡಿದ್ವಿ. ಹಾಗೆ ವಿರಾಜಪೇಟೆ ತಾಲೂಕು ಕೂಡ ತುಂಬಾ ಜನ ಕಾಲ್ ಮಾಡಿ ಕೇಳ್ತಿರ್ತಾರೆ. ಕೆಲವರಿಗೆ ಸಿಕ್ಕಿದೆ, ಪಾಪ ಕೆಲವ್ರಿಗೆ ಸಿಕ್ಕಿಲ್ಲ. ಏನಂದ್ರೆ ಸ್ಟಾಕ್ ಖಾಲಿ ಆದ್ಮೇಲೆ ಕೇಳಿದ್ರೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ 4-5 ಜನ ಬಂದು ವಿರಾಜಪೇಟೆ ತಾಲೂಕಿನವ್ರು ಕೂಡ ಈ ಸಲ ತಗೊಂಡು ಹೋಗಿದ್ದಾರೆ ಸರ್. ಸೀಡ್ನ ಕೊಟ್ಟಿದ್ವಿ. ಕೆಲವರು ಮನೆ ಬಳಕೆಗೆ ಅಂತ ಹೇಳಿ ತಗೊಂಡೋಗಿದ್ದಾರೆ, ಇನ್ನು ಕೆಲವರು ನಾವು ನಿಮ್ಗೆ ವಾಪಸ್ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅದು ಹೇಗೆ ಅಂತ ಗೊತ್ತಿಲ್ಲ. ಆದ್ರೂ ಅಕ್ಕಿ ಮಾರಾಟ ಅಥವಾ ಭತ್ತ ಮಾರಾಟಕ್ಕೆ ಬಂದಾಗ ಈ ರೀತಿಯಲ್ಲಿ ಕೆಲವೊಂದು ಸಮಸ್ಯೆಗಳಿದೆ ಸರ್. ಹಾಗಾಗಿ ನಾವು ಹೆಚ್ಚಿನದಾಗಿ ಭತ್ತನೆ ಮಾರಾಟ ಮಾಡೋದ್ರಿಂದ ಅಕ್ಕಿಯ ಅವಶ್ಯಕತೆ ಇದ್ರೆ ಖಂಡಿತವಾಗೂ ನಮಗೆ ವಿಚಾರ ತಲುಪಿಸಿದ್ರೆ ನಿಮ್ಗೆ ಎಲ್ಲಿ ಅಕ್ಕಿ ಸಿಗುತ್ತೆ, ಭತ್ತ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾವು ಖಂಡಿತವಾಗೂ ಮಾಹಿತಿ ಕೊಡಬಹುದು ಸರ್. ಬರ್ಮಾ ಭತ್ತವನ್ನ ನೀವು ಹಾಸನದಲ್ಲಿರುವ ಹಾಸನ ಕೊಡಗು ಸಾವಯವ ರೈತರ ಒಕ್ಕೂಟ ಇದಕ್ಕೆ ಮಾರಾಟ ಮಾಡ್ತಾ ಇದ್ರಿ. ಏನು ಬೆಲೆ ಲಭಿಸ್ತಾ ಇದೆ ಭತ್ತಕ್ಕೆ ಒಂದು ಕ್ವಿಂಟಲ್ಗೆ? ಸರ್, ಇವತ್ತಿನ ಸಿಚುಯೇಷನ್ ಅಲ್ಲಿ ನಮ್ಮ ಫೆಡರೇಷನ್ ಕೂಡ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇರೋದ್ರಿಂದ ನಾವು ನಮ್ಮದೇ ಸಂಘಟನೆ, ಅದು ನಮ್ಮ ಕೃಷಿ ಸಂಘಗಳ ಒಕ್ಕೂಟ ಅದು. ಹಾಗಾಗ್ಬಿಟ್ಟು ನಾವು ಒಂದು ರಿಯಾಯಿತಿ ದರದಲ್ಲೇ ನಮ್ಮ ಫೆಡರೇಷನ್ ಬೆಳವಣಿಗೆ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಸ್ವಲ್ಪ ಕಡಿಮೆ ದರದಲ್ಲೇ ಭತ್ತಗಳನ್ನ ಮಾರಾಟ ಮಾಡ್ತಿದೀವಿ. ಆದ್ರೆ ಮುಂದಿನ ದಿನಗಳಲ್ಲಿ ಅದರದ್ದು ಲಾಭ ನಮ್ಮ ರೈತರಿಗೆ ಬರಬೇಕು ಅನ್ನೋ ದೃಷ್ಟಿಯಿಂದನೂ ಕೂಡ ಯೋಚನೆ ಮಾಡ್ತಿದೀವಿ. ಆದ್ರೆ ನಮಗೆ ಮೊದಲೆಲ್ಲ ಒಂದು 4,000-4,500 ರೇಟ್ ಸಿಕ್ಕಿತ್ತು. ಬಟ್ ನಮ್ಮ ಫೆಡರೇಷನ್ ಕೂಡ ಸ್ವಲ್ಪ ನಷ್ಟದ ಹಾದಿನಲ್ಲಿ ಇತ್ತು. ಯಾಕೆಂದ್ರೆ ಅದಕ್ಕೆ ಬಂಡವಾಳ ಇಲ್ದಿರೋ ಕಾರಣ ನಾವು ರೈತರುಗಳೇ ಏನೋ ನಮ್ಮಲ್ಲಿ ಬರುವಂತ ಭತ್ತದ ಬೆಲೆನೆ ಸ್ವಲ್ಪ ತಗ್ಗಿಸಿ ಕೊಟ್ರೆ ಫೆಡರೇಷನ್ ಒಂದು ಮೇಲ್ಮಟ್ಟಕ್ಕೆ ತರಬಹುದು ಅನ್ನೋ ದೃಷ್ಟಿಯಿಂದ ಕಡಿಮೆ ದರ ಸಿಕ್ಕಿದ್ರೂ ಪರವಾಗಿಲ್ಲ, ಇವತ್ತು ನಾವು 3,000 ರೂಪಾಯಿಗೆ ನಾವು ಕೊಡ್ತಾ ಇದೀವಿ. ಯಾಕೆಂದ್ರೆ ನಮ್ಮ ದೃಷ್ಟಿ, ನಮ್ಮ ಸಂಸ್ಥೆ ಒಂದು ಫಸ್ಟ್ ಬೆಳೆಸೋಣ, ನಮ್ಮಂಥವ್ರು ಒಂದು 10 ಜನ ಸೇರಿ ಬೆಳೆಸಿದ್ರೆ ಮತ್ತೆ ಒಂದು 100 ಜನರಿಗೆ ಅದು ಆಶ್ರಯ ಕೊಡುತ್ತೆ, ನಮ್ಮಂಥವ್ರು 100 ಜನ ರೈತರಲ್ಲಿಗೆ ಸಪ್ಲೈ ಮಾಡಬಹುದು ಅನ್ನೋ ದೃಷ್ಟಿ ಇಟ್ಕೊಂಡು ನಾವು ತುಂಬಾ ಕಡಿಮೆ ಬೆಲೆನಲ್ಲೇ ಕೊಡ್ತಾ ಇದೀವಿ. ಇದೇನು ಹಾಸನ ಕೊಡಗು ಎರಡೂ ಜಿಲ್ಲೆಗಳ ರೈತರು ಈ ತರ ಒಂದು ಸೇವಾ ಮನೋಭಾವದಿಂದ, ಅಂದ್ರೆ ನಮ್ಮ ಸಂಸ್ಥೆ ಉಳಿಬೇಕು ಅನ್ನೋ ದೃಷ್ಟಿಯಿಂದ ನಾವು ದರ ಕಡಿಮೆ ಆದರೂ ಪರವಾಗಿಲ್ಲ, ನಾವು ನಮ್ಮ ಸಂಸ್ಥೆ ಫಸ್ಟ್ ಕಟ್ಟಿ ಬೆಳೆಸೋಣ ಅನ್ನೋ ದೃಷ್ಟಿಯಿಂದ ನಾವೀಗ ಸದ್ಯದಲ್ಲಿ 3,000 ರೂಪಾಯಿ ಕೊಡ್ತಾ ಇದೀವಿ ಸರ್. ಮುಂದಿನ ದಿನಗಳಲ್ಲಿ ಅದನ್ನ ಹೆಚ್ಚು ಮಾಡಬೇಕು ಅನ್ನೋದು ಖಂಡಿತವಾಗೂ ಇದೆ. ಸ್ವಲ್ಪ ಸೇರಿಸಿ ಕೊಡ್ತಾರೆ ಅನ್ನೋ ಒಂದು ಭರವಸೆನೂ ಕೂಡ ಇದೆ ಸರ್. ನೀವೇ ನೇರವಾಗಿ ಮಾರಾಟ ಮಾಡಿರೋದು ಕಮ್ಮಿನೇ ಅಲ್ವಾ ಬರ್ಮಾ ಅಕ್ಕಿಯನ್ನ? ಬರ್ಮಾ ಅಕ್ಕಿನ ನಾವು ನೇರವಾಗಿ ಮಾರಾಟ ಮಾಡಿರೋದು ಕಡಿಮೆ ಸರ್. ಆದ್ರೆ ರಾಜಮುಡಿನ ಒಂದಷ್ಟು ಪರ್ಮನೆಂಟ್ ಗ್ರಾಹಕರು ಇದ್ದಾರೆ. ಈಗ ನಾವೇ ಭತ್ತಗಳನ್ನ ಬೆಳೆಸಿ ಅವರು ಕೆಲವರೆಲ್ಲ ಫ್ಲಾಟ್ನ ಬಂದು ನೋಡಿರ್ತಾರೆ ನಮ್ಮ ಜಮೀನು, ನಾವೇನು ಕೃಷಿ ಮಾಡ್ತಿರ್ತೀವಿ ಇದೆಲ್ಲವನ್ನು ಅಬ್ಸರ್ವ್ ಮಾಡಿರುವಂತ ರೈತರುಗಳಿಗೆ ಗೊತ್ತಿರುತ್ತೆ ಸರ್. ಅವ್ರು ಏನ್ ಮಾಡ್ತಾರೆ, ಬರ್ತಾರೆ ಜಮೀನೆಲ್ಲ ನೋಡಿ, ತೋಟ ಗದ್ದೆಗಳನ್ನೆಲ್ಲ ನೋಡಿ ಇಷ್ಟ ಆಗ್ತಾರೆ. ಇಷ್ಟ ಆದಾಗ ಇಲ್ಲ ನೀವು ಪ್ರತಿ ತಿಂಗಳು ನಮ್ಗೆ ಈ ರೀತಿನೆಲ್ಲ ಅಕ್ಕಿ ಕೊಡ್ಲೇಬೇಕು ಅಂತ ಹೇಳಿ ಹಠ ಮಾಡ್ತಾರೆ. ಅಂತ ಸಂದರ್ಭಗಳು ನಾವೇನ್ ಮಾಡ್ತೀವಿ ಅಂತಂದ್ರೆ, ಅವ್ರಿಗೆ ಪ್ರತಿ ತಿಂಗಳು ಇವತ್ತು ಏನ್ ನಾವು ನಮ್ಮ ಮನೆಗೆ ಅಕ್ಕಿ ಮಾಡಿಸ್ಲಿಕ್ಕೆ ಹೋದಾಗ ಅವ್ರು ರಿಸರ್ವ್ ಆಗಿ ನಿಗದಿತ ಜನರಿಗೆ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಸರ್. ಎಲ್ರಿಗೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಬೆಳೆ 1.5-2 ಎಕರೆ ರಾಜಮುಡಿ ಅಷ್ಟೇ, ಇವು 1.5-2 ಎಕರೆ ಬರ್ಮಾ ಬ್ಲಾಕ್ ಇರೋದ್ರಿಂದ ಅಷ್ಟಕ್ಕೆ ಎಷ್ಟು ಜನರು ಕೊಡ್ಲಿಕ್ಕೆ ಸಾಧ್ಯ ವರ್ಷ ಪೂರ್ತಿ ಅಷ್ಟನ್ನ ಮಾತ್ರ. ಅಂದ್ರೆ ಅವರು ನಮ್ಮನೆಯವರಂತೇನೆ, 4 ಜನರಿಗೂ ಒಳ್ಳೆ ಆಹಾರ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವರ ಮನೆಗಳಿಗೆ ತಗೊಂಡೋಗಿ ಕೊಡೋದಾಗ್ಲಿ ಅಥವಾ ಅವರೇ ಬಂದು ತಗೊಂಡೋಗುವಂತದ್ದಾಗ್ಲಿ ಒಂದು ವ್ಯವಸ್ಥೆ ಆಗ್ತಾ ಇದೆ ಸರ್. ನಿಮಗೆ ರಾಜಮುಡಿ ಸೇಲ್ಸ್ಗೇನು ತೊಂದರೆ ಆಗಿಲ್ಲ, ಒಳ್ಳೆ ಬೆಲೆನಲ್ಲೇ ಕೊಟ್ಟು ತಗೊಂಡು ಹೋಗ್ತಾ ಇದ್ದಾರೆ. ನಿಮ್ ತರ ಇಲ್ಲಿ ಸುತ್ತಮುತ್ತ ಬರ್ಮಾ ಕಪ್ಪು ಭತ್ತವನ್ನ ಬೆಳೆಯುವರು ಇದ್ದಾರೆ ಸರ್? ಇಷ್ಟು ವರ್ಷ ಯಾರು ಇರ್ಲಿಲ್ಲ. ಬಟ್ ಈಗ ಒಂದು 5 ವರ್ಷದಿಂದ ನಾನು ಮಾಡಿದೆ. ಅದರಲ್ಲಿ ಸ್ವಲ್ಪ ಇಳುವರಿ ಕಡಿಮೆ ಇರೋದ್ರಿಂದ ಬೇರೆಯವ್ರಿಗೆ ಪ್ರೇರೇಪಿಸೋದಕ್ಕೂ ಕಷ್ಟ ಆಗ್ತಿತ್ತು ನಮಗೂ ಕೂಡ. ಇವತ್ತು ನಾವು ಹೇಳೋದು, ನಾವು ಹೇಳಿದಾಗ ಅವರು ಹಾಕಿ ಲಾಸ್ ಆದರೆ ಅದು ತಪ್ಪು ಭಾವನೆ ಬರೋದ್ ಬೇಡ ನಮ್ಮ ಮೇಲೇನು ದೃಷ್ಟಿಯಿಂದ ಯಾರಿಗೂ ನಾವು ನೀವು ಮಾಡಿ ಅಂತ ಇಂಥದ್ದೆಲ್ಲ ಹೇಳಿರಲಿಲ್ಲ. ಆದರೆ ಈ 2 ವರ್ಷದಿಂದ ನಮಗೆ ಕಾನ್ಫಿಡೆನ್ಸ್ ಬಂತು, ಈ ರೀತಿನಲ್ಲಿ ಈ ಸೀಸನ್ ವೈಸ್ ಹಿಂಗೆ ಮಾಡಿದ್ರೆ ಸ್ವಲ್ಪ ಈಲ್ಡಿಂಗ್ ಚೆನ್ನಾಗಿ ಬರುತ್ತೆ, ಹಾಗಾಗಿ ಇದನ್ನು ಮಾಡಿಸ್ಬೋದು ಅಂತ ಹೇಳಿ ಈಗ ಲಾಸ್ಟ್ ಇಯರ್ ಒಂದು 2 ಜನ ರೈತರು ಕೊಟ್ಟಿದ್ವಿ, ಅವರು ಕೂಡ ಸಕ್ಸಸ್ ಆದರು. ಅವರು ಕೂಡ ಒಂದು ಎಕರೆಗೆ ಒಂದು 13-14 ಕ್ವಿಂಟಲ್ ಅಷ್ಟು ತೆಗೆದ್ರು. ಈ ವರ್ಷ ಕೂಡ ಒಂದು 6-7 ಜನ ರೈತರು ತಗೊಂಡಿದ್ದಾರೆ. 6-7 ಜನ ರೈತರದ್ದು ತುಂಬ ಅದ್ಭುತವಾಗಿ ಬೆಳೆ ಬಂದಿದೆ ಸರ್. ಹಾಗಾಗ್ಬಿಟ್ಟು ಇಳುವರಿ ಒಂದು 15 ಕ್ವಿಂಟಲ್ ಆದರೂ ಬಂದರೆ ನಮಗೆ ನಷ್ಟ ಅಲ್ಲ ಅದು, ಯಾಕೆಂದ್ರೆ 15 ಕ್ವಿಂಟಲ್ ಅಂದ್ರೆ ಹೆಚ್ಚು ಕಡಿಮೆ 45,000 ರೂಪಾಯಿ ಆಗುತ್ತೆ. ಆದರೆ ಇತರೆ ಭತ್ತಗಳಲ್ಲಿ ನಮಗೆ ಅಷ್ಟು ಬರಲ್ಲ. ಹೈಬ್ರಿಡ್ನ ಮಾಡಿ 20-22 ಕ್ವಿಂಟಲ್ ತೆಗೆದ್ರೆ ಅದು MSP ಮಾರಿದ್ರು ಕೂಡ ನಮಗೆ 40,000 ರೂಪಾಯಿ ಆಗಲ್ಲ. ಹಾಗಾಗಿ ದೇಸಿ ತಳಿಗಳಲ್ಲಿ ಬರ್ಮ ಬ್ಲಾಕ್ ಇರ್ಬೋದು, ರಾಜಮುಡಿ ಇರ್ಬೋದು, ಇಂಥವನ್ನ ಮಾಡಿದ್ರೆ ಖಂಡಿತವಾಗೂ ಹೈಬ್ರಿಡ್ ತಳಿಗಳಿಗಿಂತ ಲಾಭನೂ ಇರುತ್ತೆ, ಜೊತೆಗೆ ದನಗಳ ಮೇವು ತುಂಬಾ ಅನುಕೂಲಕಾರಿಯಾಗಿರ್ತದೆ ಈ ದೇಸಿ ತಳಿಗಳಲ್ಲಿ, ಬರ್ಮ ಬ್ಲಾಕ್ ಇರ್ಬೋದು, ರಾಜಮುಡಿ ಹುಲ್ಗಳಿರ್ಬೋದು. ಒಳ್ಳೆಯ ವಿಚಾರವನ್ನ ಬರ್ಮ ಭತ್ತದ ಬಗ್ಗೆ ಮಾತನಾಡಿ ಹಂಚಿಕೊಂಡ್ರಿ. ತಮ್ಮ ಸಂಖ್ಯೆಯನ್ನು ತಿಳಿಸುವುದಾ ನಮ್ಮ ಕೇಳಿಗರು ಸಂಪರ್ಕ ಮಾಡಲಿ, ಪ್ರಯೋಜನಗಳನ್ನು ಮಾಡಿಕೊಳ್ಳಿ. ಖಂಡಿತ 9449940201. ನಮಸ್ಕಾರ ಕಪ್ಪನಪ್ಪನವರೇ, ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದ ಸರ್. ಕೇಳಿಗರೆ, ಇದುವರೆಗೆ ಕುಶಾನಗರದಿಂದ 9 ಕಿಲೋಮೀಟರ್ ದೂರದಲ್ಲಿರುವ ಹುಲ್ಸೆ ಗ್ರಾಮದ ಹೆಚ್ಎನ್ ಕಪ್ಪನಪ್ಪ ಅವರು ಭರ್ಮ ಕಪ್ಪು ಭತ್ತದ ಕುರಿತಂತೆ ಅನುಭವಗಳನ್ನು ಹಂಚಿಕೊಂಡ್ರು. ಬರಿನ ಹನಿಗಳ ಪ್ರತಿಫಲವೇ ದವಸದ ರಾಶಿಯು ನೆಲದಲೆ ಅಡಗಿದ ರೈತನಿಗೆ. ಇದುವರೆಗೆ ಭತ್ತ ಚಿತ್ತ ಕಾರ್ಯಕ್ರಮ ಬಿತ್ತರವಾಯಿತು. ಕೊನೆ ಕೊನೆ ಕಡಿ ಕಡಿ ನಿರ್ಮಾಣ ವಿಜಯ್ ಅಂಗಡಿ. ಚಿಂತೆ ಎಲ್ಲ ಸುಳಿ ಸುಳಿ ತುಡಿದ ಕೈಗೆ ಕಡಗ ಹಾಕೋ ಭೂಮಿ. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ಕೃಷಿ ನಿರತ ಮಹಿಳೆಯರನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಇದರಲ್ಲಿ ಮಡಿಕೇರಿ ಚೆಟ್ಟಿಮಾನಿಯ ಪೈಕಮನೆ ಪವಿತ್ರ ಹರೀಶ್ ಕುಮಾರ್ ಅವರೊಡನೆ ಸಂದರ್ಶನವನ್ನು ಕೇಳಲಿದ್ದೀರಿ. ಇಲ್ಲಿಗೆ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರೇ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜುಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272-000018. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ, ಇಂದು ಮಡಿಕೇರಿ ಪೇಟನ ಜಿಲ್ಲಾ ಪಂಚಾಯತಿನ ಸಭಾಪಾಡಲಿ ಪಂಚಾಯತಿನ ಸಿಇಒ ಬನ್ವರ್ ಸಿಂಗ್ ಮೀನಾ ಅವರ ಅಧ್ಯಕ್ಷತೆಯಲ್ಲಿ ವ್ಯವಸ್ಥಿತ ಮತದಾರರ ಶಿಕ್ಷಣ ಮತ್ತೆ ಚುನಾವಣೆಯಲ್ಲಿ ಭಾಗವಹಿಸುವಿಕೆ ಸಮಿತಿ ಸಭೆ ನಡೆದು ಸಭೆಯಲ್ಲಿ ಮಾತಾಡಿ ವಿಧಾನ ಪರಿಷತ್ ಚುನಾವಣೆ ಸಂಬಂಧ ಮತದಾನ ಮಾಡುವ ವಿಧಾನದ ಕುರಿತು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತೆ ಸದಸ್ಯರಿಗೆ ಮಾಹಿತಿ ಕೊಡಕು, ಹಂಗೆ ಸ್ಥಳೀಯ ಮಟ್ಟದಲ್ಲಿ ಸರಿಯಾದ ಮಾಹಿತಿನ ಕೊಡಕುತ್ತ ಸೂಚನೆ ಕೊಟ್ಟು ಹಂಗೆ ಜನವರಿ 1, 2022 18 ವರ್ಷ ತುಂಬಿದ ಎಲ್ಲವೂ ಸಹ ಪಠ ಇರುವ ಮತದಾರರ ಪಟ್ಟಿಗೆ ಹೆಸರು ಸೇರಿಸೋಕು, ಇದಕ್ಕಾಗಿ ಕಾಲೇಜು ಹಂಗೆ ವಿದ್ಯಾರ್ಥಿ ನಿಲಯಕ್ಕೆ ಸೇರಿದಂಗೆ ಎಲ್ಲ ಕಡೆ ವಿಶೇಷ ಅಭಿಯಾನ ನಡೆಸಿ ಮತದಾರರ ಪಟ್ಟಿಗೆ ಹೆಸರನ್ನು ಸೇರಿಸೋಕು ಭಾರತ ಚುನಾವಣಾ ಆಯೋಗ ಮತದಾರರ ಸಹಾಯವಾಣಿ ಆಪ್ನ ಬಿಡುಗಡೆ ಮಾಡಿಟ್ಟು ಅರ್ಹರು ತಮ್ಮ ಮೊಬೈಲ್ನಲ್ಲಿ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಮತದಾರರ ಪಟ್ಟಿಗೆ ಹೆಸರನ್ನು ಸೇರಿಸೋಕುತ್ತ ಹೇಳ್ದು. ಸಭೆಯಲ್ಲಿ ಜಿಲ್ಲಾ ಪಂಚಾಯತಿನ ಉಪಕಾರ್ಯದರ್ಶಿ ಲಕ್ಷ್ಮಿಯವರು ಸೇರಿದಂಗೆ ಸುಮಾರು ಇಲಾಖೆನವು ಹಾಜರಿದ್ದು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಮತ್ತು ಜನರಲ್ ತಿಮ್ಮಯ್ಯ ಪೌರಮ್ಮನ ಕಡೆಯಿಂದ ಮಡಿಕೇರಿಯಲ್ಲಿರುವ ಜನರಲ್ ತಿಮ್ಮಯ್ಯ ವಸ್ತು ಸಂಗ್ರಹಾಲಯಕ್ಕೆ ಯುದ್ಧ ನೌಕೆ, ನೇವಲ್ ಗನ್ ಮತ್ತು ಜಲಾಂತರಗಾಮಿ ಹಡಗಿನ ಮಾದರಿನ ಪ್ರದಾನ ಮಾಡಿ ಪ್ರದರ್ಶನ ಮಾಡುವ ಕಾರ್ಯಕ್ರಮ ಮಡಿಕೇರಿ ಜನರಲ್ ತಿಮ್ಮಯ್ಯ ವಸ್ತು ಸಂಗ್ರಹಾಲಯದಲ್ಲಿ ಇದೇ ತಿಂಗಳ ತಾರೀಕು 13ಕ್ಕೆ ನಡೆದಿದೆ. ಜಿಲ್ಲೆಯಲ್ಲಿಂದು ಬೆಳಿಗ್ಗೆ 11 ಗಂಟೆಗೆ ಆಕಿರಿಯಾದಂಗೆ ಮಹಾಮಾರಿ ಕೊರೋನಾ ಅಂಟು ಕಾಯಿಲೆ ಹೊಸದಾಗಿ 7 ಜನಕ್ಕೆ ಪತ್ತೆಯಾಗಿಟ್ಟು ಮಡಿಕೇರಿ ತಾಲೂಕಲ್ಲಿ 4, ಸೋಮವಾರಪೇಟೆ ತಾಲೂಕಲ್ಲಿ 3 ಸೇರಿದಂಗೆ ಒಟ್ಟು 7 ಜನರಿಗೆ ಕಾಯಿಲೆ ತಾಗಿರುವುದು ಬೆಳಕಿಗೆ ಬಂದಿಟ್ಟು ಜಿಲ್ಲೆಯಲ್ಲಿ ಇಂದಿನವರೆಗೆ 35,462 ಜನರಿಗೆ ಕಾಯಿಲೆ ಬಂದಿಟ್ಟು ಇದರಲ್ಲಿ 34,965 ಜನ ಕಾಯಿಲೆ ತಾಗಿ ಬಚ್ಚವಾಗಳು, 65 ಸಕ್ರಿಯ ಪ್ರಕರಣಗಾವುಟು, 24 ಗಂಟೆಯಲ್ಲಿ ಯಾವುದೇ ಸಾವಿನ ಪ್ರಕರಣ ವರದಿಯಾತ್ಲೆ. ಜಿಲ್ಲೆಯಲ್ಲಿ 18 ಕಂಟೈನ್ಮೆಂಟ್ ವಲಯಗಾವುಟು. ಇಂದಿನವರೆಗೆ 432 ಜನ ಈ ಮಾರಿ ಕಾಯಿಲೆಗೆ ಸಿಕ್ಕಿ ಪ್ರಾಣ ಕಳ್ಕೊಂಡಳು. ಜಿಲ್ಲೆನ ಪಾಸಿಟಿವಿಟಿ ರೇಟ್ 0.21 ಆವುಟುತ್ತ ಕೊರೋನಾಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವು ಮಾಹಿತಿ ಕೊಟ್ಟಳು. ಕೇರಳ ರಾಜ್ಯದಲ್ಲಿ ಮಹಾಮಾರಿ ಕೊರೋನಾ ರೂಪಾಂತರಿ ಒಮಿಕ್ರಾನ್ ಕಾಯಿಲೆ ಪತ್ತೆ ಆದ್ದರಿಂದ ಕೊಡಗು ಕೇರಳ ಗಡಿಗಳಲ್ಲಿ ತುಂಬಾ ಎಚ್ಚರ ತಗೊಂಡಳು. ಕೊಡಗಿಂದ ಕೇರಳಕ್ಕೆ ಹೋಗುವ ಎಲ್ಲಾ ವಾಹನಗಳನ್ನ ಸರಿಯಾಗಿ ನೋಡ್ತಾವಳು. ಸರ್ಕಾರದ ಸೂಚನೆಗೆ ಗಡಿಲಿ ಸರಿಯಾಗಿ ಎಚ್ಚರ ತಗೊಂಡಳುತ್ತ ಜಿಲ್ಲೆಯ ಪ್ರಸ್ತಾವನೆ ಕೊಡಕುತ್ತ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ಸೂಚನೆ ಕೊಟ್ಟಳು. ಜಿಲ್ಲಾಡಳಿತ ಹಂಗೆ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಕಡೆಯಿಂದ ಇದೇ ತಿಂಗಳ ತಾರೀಕು 7ಕ್ಕೆ ಬೆಳಿಗ್ಗೆ 10 ಗಂಟೆಗೆ ಮಡಿಕೇರಿ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನದ ಅಂಗಳಲ್ಲಿರುವ ಯುದ್ದ ಸ್ಮಾರಕದಲ್ಲಿ ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆ ನಡೆದಿದೆ. ನಿವೃತ್ತ ಕರ್ನಲ್ ಎನ್ ಶರತ್ ಭಂಡಾರಿಯವರು ಮುಖ್ಯ ನೆಂಟರುಗಳಾಗಿ ಬಂದು ಯುದ್ದ ಸ್ಮಾರಕಕ್ಕೆ ಹೂನ ಹಾಕಿ ಗೌರವ ಕೊಟ್ಟವೆ. ಏಡ್ಸ್ನ ಕುರಿತು ಜನರಿಗೆ ಜಾಗೃತಿ ಬರೆಸುವ ಉದ್ದೇಶದಿಂದ ಜಿಲ್ಲೆಯಲ್ಲಿ ಜಾನಪದ ಕಲಾತಂಡಗಳ ಮೂಲಕ ಜನಜಾಗೃತಿ ಕಾರ್ಯಕ್ರಮ ನಡೆದಿದೆ. ಇದೇ ತಿಂಗಳ ತಾರೀಕು 15ಕ್ಕೆ ಮುಟ್ಟ ಜಿಲ್ಲೆನ ಬ್ಯಾರೆ ಬ್ಯಾರೆ ಜಾಗಗಳಲ್ಲಿ ಜನಜಾಗೃತಿ ಕಾರ್ಯಕ್ರಮ ಏರ್ಪಾಡಾಟುತ್ತ ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿಗ ತಿಳಿಸಿಳು. ಜಿಲ್ಲೆಯಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಇದೇ ತಾರೀಕು 4, 5 ಮತ್ತು 19ಕ್ಕೆ ನಡೆಯುವ ಗ್ರೂಪ್ ಸಿ ತಾಂತ್ರಿಕೇತರ ಪರೀಕ್ಷೆನ ಯಾವುದೇ ತರಹದ ಅಡೆತಡೆಗೆ ಬರದಂಗೆ ಸರಿಯಾಗಿ ನಡೆಸಿಕೆ ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಹೈಸ್ಕೂಲ್ ಹಂಗೆ ಸಂತ ಜೋಸೆಫರ ಕಾನ್ವೆಂಟ್ ಪರೀಕ್ಷಾ ಕೇಂದ್ರದ 200 ಮೀಟರ್ ಜಾಗನ ನಿಷೇಧಿತ ಜಾಗ ಹಂಗೆ ಪರೀಕ್ಷೆನ ಸರ್ಕಾರದ ಕೊರೋನಾ ಮಾರ್ಗಸೂಚಿಯಾಗಿ ನಡೆಸೋಕೂತ ಜಿಲ್ಲಾಧಿಕಾರಿ ಹಂಗೆ ಜಿಲ್ಲಾ ದಂಡಾಧಿಕಾರಿಯಾಗಿರುವ ಡಾ ಬಿಸಿ ಸತೀಶ್ ಅವರು ಆದೇಶ ಹೊರಡಿಸಿದರು. ಮಡಿಕೇರಿ ನಗರಸಭೆ ವ್ಯಾಪ್ತಿಯಲ್ಲಿ ಸಾರ್ವಜನಿಕರು ಕಂಡ ಕಂಡಲ್ಲಿ ಕಸ ಕಾಡನ್ನು ಬಿಸಾಡ್ತಿರುವುದು ಕಂಡು ಬರ್ತಾವಟ್ಟು. ಮಡಿಕೇರಿ ಪೇಟೆ ಒಂದು ಹೆಸರು ಪಡೆದ ಪ್ರವಾಸಿ ಜಾಗ, ತುಂಬಾ ಜನ ಪ್ರವಾಸಿಗರು ಇಲ್ಲಿಗೆ ಬಂದವೆ. ಆದ್ದರಿಂದ ಕಂಡ ಕಂಡಲ್ಲಿ ಕಸ ಕಾಡನ್ನು ಬಿಸಾಕುವುದರಿಂದ ಪೇಟೆನ ಪೋರ್ಲು ಹಾಳಾದೆ. ಆದ್ದರಿಂದ ಇನ್ನು ಮುಂದೆ ಕಂಡ ಕಂಡಲ್ಲಿ ಕಸ ಕಾಡನ್ನು ಬಿಸಾಕುವ ಸಾರ್ವಜನಿಕರು ಹಂಗೆ ವ್ಯಾಪಾರಸ್ಥರಿಗೆ ನಗರಸಭೆನ ಕಡೆಯಿಂದ ದಂಡ ಹಾಕಿವೆತ್ತ ನಗರಸಭೆನ ಪೌರಾಯುಕ್ತರು ತಿಳಿಸಿಳು. ಜಿಲ್ಲೆನ ಗ್ರಾಮೀಣ ಪ್ರದೇಶದ ಎಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಲಿ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ಗಳ ಸಮೀಕ್ಷೆ ಇದೇ ತಿಂಗಳ ತಾರೀಕು 3ರಿಂದ ಅಂತ ಹೇಳ್ರೆ, ನಾಳೆಯಿಂದ 8ಕ್ಕೆ ಮುಟ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5:30 ಮುಟ ನಡೆದೈತ ಸಮಾಜ ಕಲ್ಯಾಣ ಇಲಾಖೆನ ಉಪನಿರ್ದೇಶಕರು ತಿಳಿಸಿಳು. ಜಿಲ್ಲಾ ನಗರಾಭಿವೃದ್ಧಿ ಕೋಶ ರಾಷ್ಟೀಯ ಸಫಾಯಿ ಕರ್ಮಚಾರಿಗಳ ಹಣಕಾಸು ಮತ್ತು ಅಭಿವೃದ್ಧಿ ಸಂಸ್ಥೆನ ಕಡೆಯಿಂದ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಸಮೀಕ್ಷೆ ಕುರಿತು ಶಿಬಿರ ಇದೇ ತಿಂಗಳ ತಾರೀಕು 13ಕ್ಕೆ ಮಡಿಕೇರಿ ನಗರಸಭೆ ಮಹಾದೇವಪೇಟೆ ಎವಿ ಸ್ಕೂಲ್, ತಾರೀಕು 14ಕ್ಕೆ ಪಟ್ಟಣ ಪಂಚಾಯಿತಿ ಕುಶಾಲನಗರ, ಅಂಬೇಡ್ಕರ್ ಭವನ, ಟೌನ್ ಕಾಲೋನಿ, ನಗರ ಕಾಳಮ್ಮ ಕಾಲೋನಿ, ಸಮುದಾಯ ಭವನದಲ್ಲಿ ಹಂಗೆ ತಾರೀಕು 16ಕ್ಕೆ ಪಟ್ಟಣ ಪಂಚಾಯಿತಿ ವಿರಾಜಪೇಟೆ ಶಿವಕೇರಿ ಅಂಗನವಾಡಿ ಕೇಂದ್ರ ಹಂಗೆ ಉರ್ದು ಹೈಸ್ಕೂಲ್ ವಿಜಯನಗರ ಇಲ್ಲಿ ಅದಾದ ದಿನ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಮುಟ ಶಿಬಿರ ನಡೆದೈತ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕರು ತಿಳಿಸಿಳು. 2021-22 ಸಾಲಿಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಡಿಕೇರಿಯಲ್ಲಿರುವ ಎಎನ್ಎಂ ತರಬೇತಿ ಕೇಂದ್ರದಲ್ಲಿ 24 ತಿಂಗಳ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರ ತರಬೇತಿಗೆ ಅರ್ಜಿ ಕರೆದಳು. ಕಚೇರಿಗೆ ಅರ್ಜಿನ ಕೊಡಿಕೆ ಇದೇ ತಿಂಗಳ ತಾರೀಕು 10 ಆಖೀರಿ ದಿನಾಂತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗ ತಿಳಿಸಿಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಕರುನಾಡ ಜನತೆಗೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಸಾರ್ವತ್ರಿಕ ಆರೋಗ್ಯ ರಕ್ಷಣಾ ಯೋಜನೆ. ಎಬಿಎಆರ್ಕೆ ಕಾರ್ಡ್ ಪಡೆಯಲು ಆಧಾರ್ ಕಾರ್ಡ್, ಪಡಿತರ ಚೀಟಿ ಅತ್ಯವಶ್ಯಕ. ಆದರೆ ಎಬಿಎಆರ್ಕೆ ಕಾರ್ಡ್ ಕಡ್ಡಾಯವಲ್ಲ. ಆಧಾರ್ ಕಾರ್ಡ್, ಪಡಿತರ ಚೀಟಿ ನೀಡಿ ಎಬಿಎಆರ್ಕೆ ಯೋಜನೆಯಡಿ ಆರೋಗ್ಯ ಸೌಲಭ್ಯ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಚುನಾವಣೆಗೆ ಸಂಬಂಧಪಟ್ಟ ಮತದಾನ ಮಾಡುವ ವಿಧಾನ ತ್ರಮೀದ ಗ್ರಾಮ ಪಂಚಾಯತ್ ಅಧ್ಯಕ್ಷಂಗ ಉಪಾಧ್ಯಕ್ಷಂಗ ಪಿಂಜ ಸದಸ್ಯಂಗಕ್ಕ ಮಾಹಿತಿ ಕೊಡಪನಕ್ಕೆ ಸಂಬಂಧಪಟ್ಟ ಅಧಿಕಾರಿಯಕ್ಕ ಅವು ಸೂಚನೆ ಕೊಡ್ತದೆ. ಅನ್ನನೆ ಜನವರಿ 1 ದಂಡಾರ್ಥ ದಂಡಾಂಡ ಅರ್ಹತಾ ನಾಳರ ಪೋಲೆ 18 ಬಯತ ದಾಟನ ಎಲ್ಲರೂ ಫೋಟೋ ಉಳ್ಳೋ ಮತದಾರಂಗಡ ಪಟ್ಟಿಲು ಕೂಡೋಂಡು ಈ ನಿಟ್ಟಲು ಎಲ್ಲ ಕಾಲೇಜ್ ಸ್ಕೂಲು ಕೂಡ್ನನಕ್ಕೆ ಬೋರೆ ಬೋರೆ ಜಾಗತ್ತು ಅಭಿಯಾನ ನಡೆದಿತ್ತು ಮತದಾರಂಗಡ ಪೆದ ಸೇರ್ಪಡೆ ಮಾಡುವನಕ್ಕೆ ಅವು ನಿರ್ದೇಶನ ಕೊಡ್ತದೆ. ಕೊಡಗು ಜಿಲ್ಲೆಯ ಗ್ರಾಮೀಣ ಪ್ರದೇಶ